ವಿದ್ಯಾರ್ಥಿಗಳಿಗೆ ಪೂರಕ ಪರೀಕ್ಷೆ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪೂರಕ ಪರೀಕ್ಷೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಸಂಘಟನೆಗಳು ಸಹಕಾರ ನೀಡಬೇಕು ಎಂದು ಜಿಲ್ಲಾಧಿಕಾರಿ ಕೆಎನ್ ರಮೇಶ್ ಮನವಿ ಮಾಡಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಧಾರವಾಡ ಬೆಳಗಾವಿ ನಡುವೆ ರೈಲು ಯೋಜನೆ ಅನುಷ್ಠಾನಕ್ಕೆ ರಾಜ್ಯದಿಂದ ಸೂಕ್ತ ಸಹಕಾರ, ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಬೆಂಗಳೂರು ನಗರ ಜಿಲ್ಲೆ ಮೊದಲ ಸ್ಥಾನದಲ್ಲಿ ಸಚಿವ ವಿ ಸೋಮಣ್ಣ. ಕೇಂದ್ರದ ಇಶ್ರಮ್ ಯೋಜನೆ ಸಮರ್ಪಕ ಅನುಷ್ಠಾನಕ್ಕೆ ಸೂಕ್ತ ಕ್ರಮ, ಸಚಿವ ಶಿವರಾಮ್ ಹೆಬ್ಬಾರ್. ಗಾಂಧಿ ಜಯಂತಿಯಂದು ಖಾದಿ ಮತ್ತು ಗ್ರಾಮೋದ್ಯೋಗ ಉತ್ಪನ್ನಗಳ ಖರೀದಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಸಮಯ 6:50. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೈಸೂರು ಎಫ್ಎಂ 100.6. ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ಸಾಪ್ತಾಹಿಕ ಸರಣಿ ತೋರಣ ಹೋರಣ, ನಂತರ ಕೃಷಿ ದರ್ಪಣ, ವಾರದ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಳ್ಳುವಿರಿ. ತದನಂತರ ಪ್ರಾಯೋಜಿತ ಕಾರ್ಯಕ್ರಮ ನೂ ಆಲ್ಗಿ ಫೋಲಿಯರ್ ಸ್ಪ್ರೇ ಮೂಡಿಬರಲಿದೆ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ. ರಾಜಣ್ಣ, ಯಾಕಪ್ಪ ಎಲ್ಲಿ ನಿನ್ನ ಒಂಥರ ದೇವ್ರ ಬೇಕಾದ್ರೆ ಹುಡುಕ್ಬಿಡ್ತೀನಿ ಕಯ್ಯ, ನಾನು ನಿನ್ ಹುಡ್ಕಕ್ ಆಗಕ್ಕಿಲ್ಲ. ಮರಿ ದೇವ್ರು ಮರಿ ದೇವ್ರು ಮೇವು ಮರಿ ದೇವ್ರು ಅಂತ ಅಲ್ಲ ಕಣಪ್ಪ, ಅದ್ ಎಲ್ಲೆಲ್ಗೆ ಹೋದ್ಯ ನನ್ಗೆ ಹೇಳ್ಬಿಟ್ಟಲ್ ಹೋಗೋದ್ ನೀನು. ನೀ ಸಿಕ್ಕಿರ್ತಾನೆ ಹೇಳೋದು. ಅಯ್ಯೋ ಕಮಲವ್ವ, ಸುಬ್ಬಣ್ಣ ಹೊಸಿ ಹುಡುಕಬ ಅಂತ ಅಂದ್ರು. ಅದ್ ಎಲ್ಲಿದನು ಹೊಸಿ, ಅದೇನೋ ಮಾತಾಡಬೇಕು. ಒಪ್ಪಕ್ಕಿಲ್ಲಕ್ಕ ಬಿಡು. ಸುಬ್ಬಣ್ಣು ಹಂಗ ಹೇಳಕ್ಕಿಲ್ಲ, ಕಮಲಗುನು ಹಂಗ ಹೇಳಕ್ಕಿ ಇಲ್ಲಕ್ಕಪ್ಪ. ನಾನೇನ್ ಸುಳ್ಳು ಹೇಳನ, ನಿನ್ನೆ ಹುಡ್ಕಬ ಅಂತ ಅವ್ರು ನನ್ ಜೊತೆ ಹೇಳ್ತಾರೆ ಒಂದೊಂದ್ಸಲಿ. ಅದು ನಿಜವಪ್ಪ, ನನಗೂ ಹೇಳೋದು ನಿನ್ಗೂ ಹೇಳೋದು ಹಿಂಗೆ. ಇಬ್ರು ಗುರು ಶಿಷ್ಯ ಮಕ್ಕಳಲ್ಲಿ ನಾವು ಆಟ ಆಡ್ತಿದ್ವಿ, ಐಸ್ ಪೈಸ್ ಆಟ ಅಂತ. ಒಬ್ರು ಬಚ್ಚಿಕೊಳ್ಳೋದು, ಇನ್ನೊಬ್ರನ್ನ ಹುಡ್ಕೊಂಡು ಹೋಗಂಗ್ ನಾಟಕ ಆಡೋದು. ಕೊನೆಗೆ ಅಲ್ಲಿ ಇಲ್ಲಿ ತಡಕಿ ನೋಡ್ತಿದ್ರು, ನೋಡ್ದಂಗೆ ಓಡಾಡ್ತಿರೋದು, ಕೊನೆಗೆ ಹಿಡ್ಕೊಂಬರೋದು. ನಿಜ ನಿಜ ಎಂತ ಆಟ ಸುಬ್ಬಣ್ಣ ಅದು? ಅದೇ ನೀನ್ ಆಡಿರೋ ಆಟ. ನಾವು ಅದೆಂತ ಆಡ್ತಿದ್ವಲ್ಲಪ್ಪ, ಕಡ್ಲನು ಔತ್ ಗುಮ್ಮ ಔತ್ ಗುಮ್ಮ ಅನ್ಬಿಟ್ಟು. ಈಗ ನೀವು ಆಡ್ತಿರೋದು ಐಸ್ ಪೈಸ ಔತ್ ಗುಮ್ಮನ ಔತ್ ಗುಮ್ಮ ಇರ್ಬೇಕಿದು. ಹೇಳ್ತಾರಲ್ಲ ಕಮಲಕ್ಕ, ಕಣ್ಣ ಮುಚ್ಚೆ ಗಾಡೆ ಗೂಡೆ, ಅದೇ ಕಣ್ಣ ಮುಚ್ಚಾಲೆ ಆಟ. ಕಣ್ಣ ಮುಚ್ಚಾಲೆ ಆಟ, ನಮ್ಮ ಅಕ್ಕಿ ಬಿಟ್ಟೆ ಬಿಟ್ಟೆ ನಿಮ್ಮ ಅಕ್ಕಿ ಸೇರಿಕೊಳ್ಳಿ ಅಂತ ಅದೇನೋ ಆಡ್ತೀವಿ. ಅದ್ ಯಾವ್ದೋ ಇನ್ನೊಂದ್ ಹೇಳದಲ್ಲಪ್ಪ, ಅದೆಂತದೋ ಔತ್ ಔತ್ ಅದ ಏನೋ ಅಂದಲ್ಲ. ಔತ್ ಗುಮ್ಮ ಅಂತ ಹಳ್ಳಿನಾಗ ಔತ್ ಗುಮ್ಮ ಅನ್ನಕಿಲ್ವಾ? ಔತ್ ಗುಮ್ಮ ನೀನು ಒಂಥರ ಗುಮ್ಮ ಇದ್ದಂಗೆ ಕಂಡ್ಬಿಡೋ. ಹುಡುಕಿ ಹುಡುಕಿ ಅವಾಗಿಂದ ಇವರಿಬ್ರಿಗೂ ಒಂದು ಪ್ರಶಸ್ತಿ ಕೊಡಿಸ್ಬೇಕು. ಇಬ್ರು ಗುಮ್ಮ ಅಂತ ನೋಡ್ತಿದ್ದಂಗೆ ಅವನ್ ತಡಿಕೊಂಬತ್ತೀನಿ ಅಂತ ಇವನು ಹೋಗೋದು, ಇವನ್ ತಡಿಕೊಂಡು ಹೋಗಿದೆ ಅಂತ ಅವನು ಹೇಳ್ಬಿಟ್ಟು ಬರೋದು. ಒಟ್ನಲ್ಲಿ ಇಬ್ರು ಒಟ್ಟಿಗೆ ಸೇರ್ಬಿಟ್ಟವ್ರಲ್ಲ, ನಮ್ಮ ನಂಬಿಸ್ಬೇಕಲ್ಲ. ಕಮಲವ್ವ ಕಮಲವ್ವ ಹೇಮಂತ್ ಬಂದಿದ್ರಂತಲ್ಲ. ಹೌದು ಅಣ್ಣ, ಅವತ್ತು ಇರ್ಲಿಲ್ಲ. ಕನವ ಆಮೇಲೆ ರಾಜಣ್ಣ ಹೇಳ್ದ ನೀ ಇರ್ಲಿಲ್ಲ, ಹೇಮಂತ್ ಅವ್ರು ಬಂದಿದ್ರು ಅಂತಂದ್ರು. ನಾನಂದೆ ಅಯ್ಯಪ್ಪ ನಮ್ ಫ್ರೆಂಡೇ ಬಂದ್ಬಿಟ್ಟಿದ್ನಾ. ಅಂತ ಅಂದೆ. ಅದಕ್ಕೆ ಇವ ಏನ್ ಅನ್ಬೇಕು, ನನ್ನ ಫ್ರೆಂಡ್ ಕನಪ್ಪ ಹೇಮಂತ್ ಅವರು ಹೇಳಿದ್ದು ರಾಜಣ್ಣ ಅಲ್ವಾ ರಾಜಣ್ಣ ಅಲ್ಕ ಕಮಲವ್ವ ನನ್ ಜೊತೆಲ್ ಓದ್ದ ಹುಡುಗ ನನ್ ಫ್ರೆಂಡ್ ಆಗಿ ಬಂದ್ಬಿಟ್ಬಿಟ್ಟು ನೀವು ನನ್ಗಿಂತ ಎಷ್ಟು ವರ್ಷ ದೊಡ್ಡವನು ಇವನ್ ಫ್ರೆಂಡ್ ಹೆಂಗದನ್ನು ಬಂದಿದ್ನ ಅಂತಾನೆ. ಅದೇ ನಿಮ್ಮ ಹೇಮಂತ್ ಅದ ಅಂದೆ ನಾನು. ಅಲ್ಲ ಓದಿರ್ಬೋದು, ಆದ್ರೆ ನಮ್ಗೆ ಹಿಂಗೆ ಓಡಾಡ್ತಿವಲ್ವ ಅಂತಾನೆ. ಏ ಬಿಡು ನಿನ್ ಹೇಮಂತ್ ಆದ್ರೆ ನಿನ್ ಹೇಮಂತ್ ನನ್ ಹೇಮಂತ್ ಇದ್ದಂತಾನೆ ಅಂತ ನಾನು. ನಿಜ ನಿಜ, ಅದಕ್ಕೆ ಇನ್ನೇನ್ ಮಾಡದವ ಕೊನೆಗೆ ಒಪ್ಕೊಳ್ಳಬೇಕಲ್ವ. ಈಗ ಕೇಳಿದ್ರು ಅವ್ರು ಬಂದಿರೋದು ನಮ್ಗೆ ಬಹಳ ಮುಖ್ಯ. ಶಂಕರಣ್ಣ ಇದ್ದಾಗ ಇನ್ನೊಂದ್ಸತಿ ಬರ್ತೀನಿ ಅಂತ ಬೇರೆ ಹೇಳ್ಬಿಟ್ಟು ಹೋಗವ್ರೆ. ಅವರು ನನ್ ಕಂಡ್ರು ತುಂಬಾ ಪ್ರೀತಿ ಅವ್ರಿಗೆ. ಅವ್ರ ಕಾರ್ಯಕ್ರಮಗಳಿಗೆಲ್ಲ ನಾವು ಹೋಯ್ತಿರ್ತೀನಿ, ಅವ್ರು ಫೋನ್ ಮಾಡ್ತಾರೆ ಹಿಂಗ ಅದೇ ಕಣಪ್ಪ ಇವತ್ತು ಇಂಥ ಹಳ್ಳಿಗೆ ಹೋಯ್ತಾವ್ನಿ ಬಾ ಅಂತ ಅಂದವ್ರೆ ಬರಂಗಿದ್ರು ಬಾ ಅಂತಾರೆ. ನನಗೋಸಿ ಕೆಲಸ ಏನಾದ್ರು ಬಿದ್ದ್ಬಿಟ್ರು ಹೋಗಕ್ ಆಗಕ್ಕಿಲ್ಲ, ಫ್ರೀ ಆಗಿದ್ರು ಹೊಂಟಾಯ್ತೀನಿ ಹೋಗ್ಬಿಟ್ಟು. ಚೆನ್ನಾಗಿ ಮಾತಾಡ್ತಾರಕ್ಕ ಅವರು ಕೇಳಿಲ್ವ ನೀನು? ಹೇಳ್ತೀನಿ ಈಗ ಕೋರ್ಟ್ ಅಲ್ಲೆಲ್ಲ ಕೆಲವರು ಪ್ರಮಾಣ ಮಾಡಿಸ್ತಾರೆ, ಸತ್ಯ ಹೇಳ್ತೀನಿ ಸತ್ಯ ಅಲ್ಲದೆ ಬೇರೆ ಏನು ಹೇಳಕ್ಕಿಲ್ಲ ಅಂತ. ಈಗ ನೀನು ಯಾಕೆ ತಡಿಕೊಂಡು ಬಂದಿದ್ದಿ ರಾಜಣ್ಣನ ಅದನ್ನ ಹೇಳು ನೋಡಪ್ಪ. ಈಗ ಸುಬ್ಬಣ್ಣ ನೀನೇ ಹೇಳ್ಬಿಟ್ಟು ಕರ್ಕ ಬಂದ್ಬಿಟ್ಟು ಹಿಂಗ ಮಾತಾಡೋದ್ ನೀನು? ಅಲ್ಲ ತಡಿಕೊಂಡು ತಡಿಕೊಂಡು ಹೋಗ್ತಿದ್ದೀಯ. ಹುಡುಕ ಹೋಗಿದ್ದಿಕ್ಕಪ್ಪ ಹೋಗಿದ್ದೆ. ಅದೇ ನೀನ್ ಹೇಳಿದ್ದಲ್ಲ ಕರ್ಕ ಬಂದ್ಬಿಟ್ಟು ಅದಕ್ಕೆ. ಅಲ್ಲ ಕಣಪ್ಪ ನಾನ್ ಹೇಳಿರೋದು ಇವತ್ತು, ಮೊನ್ನೆ ಅದೇನ ತಡಿಕೊಂಡು ಹೋಗಿದ್ಯಂತಲ್ಲ. ಅಯ್ಯೋ ಇವನ ತಡ್ಕದು ಏನ್ ವಸ್ತ ನನಗೆ, ಅವ ತಪ್ಪಿಸ್ಕೊತಾ ಇರ್ತಾನೆ ನಾ ಹುಡುಕ್ತಾ ಇರ್ತೀನಿ. ತಪ್ಪಿಸ್ಕೊಳ್ಳಲ್ಲ, ನೀನೇ ಕನ್ನಡ ತಪ್ಪಿಸ್ಕೊಳ್ಳೋದು. ಅಯ್ಯೋ ಆಕ್ರವಾಗಿ ನೀನ್ ಮಾಡಿರಿ ಆಪದ್ನೆ ನಾನೇ ಓದ್ಕೋಬೇಕು, ನೀನ್ ಮಾಡೋದು? ಯಾವ್ದೋ ಊರವ್ರಿಗೆ ಹೇಳ್ಬಿಟ್ಟು ಬಂದಿವ್ನಿ ರಾಜಣ್ಣನ ಕರ್ಕೊಂಡೋಗ್ಬೇಕು ಕರ್ಕೊಂಡೋಗ್ಬೇಕು ಅಂತಿದ್ದಿಲ್ಲ ಯಾತಕ್ಕೆ? ಏ ಅದೇ ಕನಪ್ಪ ಅದೇನೋ ಸಮೀಕ್ಷೆ ಮಾಡಾರಂತೆ ಸುಬ್ಬಣ್ಣ. ನೀನೇ ಮಾಡಿ ಅದಕ್ಕೆ. ಇವನು ಕರ್ಕ ಬಿಟ್ರೆ ಜೊತೆಗಿದ್ರು ಒಳ್ಳೇದಲ್ವಾ? ಇಬ್ರು ಸೇರ್ಕೊಂಡು ನಿನ್ ಜೊತೆಗೆ ಬಂದ್ಬಿಟ್ರೆ ನಿನ್ಗೊಂದ್ ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಅನುಭವ ಅದೇ ಚೂರು ಎಲ್ಲ ಹೇಳ್ಕೊಡ್ತಿ ಅಂದ್ಬಿಟ್ಟು ಕರ್ಕ ಬರೋಮಂತ ಹುಡ್ಕಾಡ್ತಿದ್ದೀವಿ. ಏನ್ ಗೊತ್ತಾ, ಬೆಳೆ ಸಮೀಕ್ಷೆ ನಮ್ ಜಮೀನ್ ನಾವೇ ಮಾಡ್ಕೋಬೇಕು, ಅದಕ್ಕೆ ನಿನ್ನ ಹುಡುಕಾಡ್ತಾ ಇದ್ದೀನಿ. ಸುಮಾರು ಜಾಸ್ತಿ ಅದೇ ಮೊಬೈಲ್ ಅಲ್ಲಿ ಮಾಡ್ಕೋಬೇಕು. ಒಂದಿನ ಸಮೀಕ್ಷೆ ಮಾಡ್ಕೊಂಡ್ರೆ ಮೂರ್ ದಿನ ಮನಿ ಕತ್ತಾನೆ. ಈಗ ಕಮಲವ್ವ ಹೇಳಿಲ್ವಾ ರಾಜಣ್ಣ ಅದು ವಿಷಯ. ಏನ್ ವಿಷಯ ಅಂದ್ರೆ ಮೊಬೈಲು ಇದ್ ಮಾಡ್ಬೇಕಲ್ಲ, ಮೊಬೈಲ್ ಅಲ್ಲಿ ಸಮೀಕ್ಷೆ ಹುಡುಕ್ಬೇಕಲ್ಲಪ್ಪ. ಅದೇನೇನ ನನಗೆ ಗೊತ್ತಾ, ನೀನೇ ತಾನೇ ಮಾಡೋದು, ಅದಕ್ಕೆ ಹುಡುಕ್ತಿದ್ದೀಕ ನಾವು. ಈಗ ರಾಜಣ್ಣ ನಿಂಗೆ ವಿಷಯ ಗೊತ್ತಿಲ್ಲ, ಈಗ ಅವ್ರ ಪಕ್ಕದ ಊರವ್ರು ಬಂದಿದ್ರಂತೆ, ಮಾತಾಡ್ತಾ ಮಾತಾಡ್ತಾ ಅವರೆಲ್ಲ ಹೇಳೋರಂತೆ ಮೊಬೈಲ್ ನಾಗ ಮಾಡ್ಬೇಕು ಅಂತ. ಇವನೇನ್ ಮಾಡೋನೆ ಮೊಬೈಲ್ ನಾಗ ಮಾಡ್ಬೇಕು ತಾನೆ, ನಡೀರಿ ಮತ್ತೆ ಮಾಡ್ತೀನಿ ನಾನೇ ಅನ್ಕೊಂಡು ಬೈಕ್ ಹತ್ಕೊಂಡು ಹೋಗ್ಬಿಟ್ಟವನೆ. ಅವ್ರು ಹೋಗ್ಬಿಟ್ಟು ಆಮೇಲೆ ಶುರು ಮಾಡಪ್ಪ ಅಂದ್ರೆ ಇವನು ಈ ಮೊಬೈಲ್ ತೆಗ್ದವನೆ. ಈ ಮೊಬೈಲ್ ಅಲ್ಲಿ ಎಲ್ಲಾದಾತು ಹಂಗೆ ಅನ್ಕೊಂಡಿದ್ದಿಕ್ಕವಾ, ನನ್ಗೇನ್ ಗೊತ್ತಿದ್ದು ಇವ ರಾಜಣ್ಣ ಮಾಡ ಕೆಲಸಗಳು ಇವು ಎಡಬಟ್ಟನ್ ಕೆಲಸ. ಇವ ಹೇಳ್ಕೊಡೋದಿದ್ರೆ ನನಗೆ ಸರಿಯಾಗಿ ಫುಲ್ ಹೇಳ್ಕೊಡ್ಬೇಕು ಸಂಪೂರ್ಣವಾಗಿ. ಇವ ಬೇಕು ಅಂತ ಹಿಂಗೆಲ್ಲ ಆಟ ಆಡಿಸ್ತಾನ ಅಂದ್ಬಿಟ್ಟೆ ಮಾಡ್ತಾನೆ ಇವ. ಕೈ ಸಿಕ್ಕಿರ್ತಾನೆ ಏನಾದ್ರು ಹೇಳ್ಕೊಡೋದು, ನಾನ್ ಹಿಂಗ್ ಹೇಳ್ಕೊಟ್ಟಿನ್ವಾ ಕೈ ಸಿಕ್ಕಿರ್ತಾನೆ ಹೇಳೋದು? ತಾಳ್ಮೆ ಇನ್ನೂವಸಿ ಹೇಳ್ತೀನಿ ನೋಡು. ಅಲ್ಲಿ ಹೋದ್ನಂತೀವನು ಏನ್ ಮಾಮೂಲಿ ಹಿಂಗ್ ಬಂದ್ಬಿಟ್ಟವನೆ ಜರಿ ಪಂಚೆ ಉಟ್ಕೊಂಡು ಏನ ಊರಲ್ಲಿ ತುಂಬಾ ಮರ್ವಾದೆ ಮಾಡ್ಕೊಂಡು ನಡೇರಿ ಸ್ವಾಮಿ ಅಂತ ಕರ್ಕೊಂಡು ಹೋದ್ರಂತೆ. ಇವನು ಅಜ್ಜುಬ್ಬ ಆಗ್ತಾನಲ್ಲ ಅಜ್ಜುಬ್ಬ ಜಬಿನ್ ಮೊಬೈಲ್ ತೆಗ್ದ, ಅವರೆಲ್ಲ ನೋಡ್ತಾ ಅವ್ರಂತೆ ಇದೇನ್ ಈ ಮೊಬೈಲ್ ನಂಗೆ ಆಯ್ತದ ಅಂತ ಇವನು ಪೋಸ್ಟ್ ಕೊಡ್ತಾ ಅವನಂತೆ. ಆಗುತ್ತದೆ ಸುಮ್ನೆ ರೀ ಮೊಬೈಲ್ ನಾಗ ಮಾಡ್ಬೋದು ಅಂತ ಹೇಳೋರೋ ಇಲ್ವೋ, ಈ ಮೊಬೈಲ್ ಏನು ಇದು ಮೊಬೈಲ್ ಅಲ್ವಾ ಅಂತ. ಅಲ್ಲಿ ನೋಡಿದ್ರೆ ಆಂಡ್ರಾಯ್ಡ್ ಮೊಬೈಲ್ ಅಲ್ವಾ ತಗೊಂಡೋಗ್ಬೇಕು ಇವನು. ನಾನುವೇ ಇನ್ನೇನು ಎಲ್ರೂ ನನ್ನೇ ನೋಡ್ತಾರಕ್ಕವ್ವ, ನಾನು ಇದೇನು ಆಯ್ತಾ ಇಲ್ವಲ್ಲ ಸಿಕ್ಕಾಕಬಿಟ್ನಲ್ಲ ಅಂತ ನಾನು ಈ ರಾಜಣ್ಣ ಹಿಂಗ್ ಮಾಡ್ಬಿಟ್ನಲ್ಲ ಕೆಲಸವಾಕ. ರಾಜಣ್ಣ ಹೇಳಿದ್ನ ನಿನ್ ಮೊಬೈಲ್ ಅಲ್ಲಿ ಆಯ್ತದೆ ಅಂತ. ನಾನು ಹೋಗಕ್ ಮೊದ್ಲೇ ಇವನ್ ಜೊತೆ ಕರ್ಕೋಗಂತಲೇ ಸುಮಾರು ಹುಡ್ಕಾಡ್ದಿ ಇವ ಎಲ್ಲಿ ಸಿಕ್ಕನವ ನಿನಗೆ ಗೊತ್ತಲ್ಲ. ಅಲ್ಕಣವ ಗಟ್ಟಿಗಿರೋ ಮೈಸೂರು ಪಕ್ಕದಲ್ಲ ಅದೇ ಅವ್ನ ಮೊಬೈಲ್, ಅದನ್ನ ತಕೊಂಡು ಹೋಗವನೆ ನಾ ಹೇಳಿದ್ನ ಅದನ್ನ ತಕ ಹೋಗು ಅಂತ. ವ್ಯವಸಾಯಕಾರ ಜೊತೆಲಿರೋ ಮೊಬೈಲ್ ಹೆಂಗ ಒಯ್ದದು? ಈಗ ಮಣ್ಣು ಕೆಸರು ಗೆಸರೆಲ್ಲ ಮುಟ್ಕೊಂಡು ನಾವು ಕೆಲಸ ಮಾಡೋದು ಅಲ್ವ, ಕುಡುಗೋಲು ಹುಲ್ಲೆಲ್ಲ ಕುಯ್ಕ ಬಂದು ದನಕ್ಕೆ ಹಾಕ್ತಿವಿ, ಆಮೇಲೆ ಸೊಪ್ಪ ಸರ್ಕ ಬಂದು ಆಡುಗಳಿಗೆ ಹಾಕ್ತಿವಿ. ಇವೆಲ್ಲ ಮಾಡೋದ್ರಿಂದ ಮಣ್ಣೆಲ್ಲ ಆಯ್ತದೆ ಮೊಬೈಲ್ಗೆ. ನಾವೇನ್ ಮಾಡೋದು ಹಂಗೂ ಹೊಸಿ ತ್ಯಾವ ಮಾಡ್ಕೊಬಿಟ್ಟು ಬಟ್ಟೆ ಒರ್ಸ್ಕತೀನಿ, ಒರ್ಸ್ಕೊಂಡ್ರು ತಿರ್ಗ ತಿರ್ಗಂಗ ಆಯ್ತಿರ್ತದೆ. ನನ್ನ ಅದೃಷ್ಟಕ್ಕೆ ಇನ್ನು ಕೆಟ್ಟೋಗಿಲ್ಲ ಅದು, ಕೆಟ್ಟೋಗ್ಬಿಟ್ರೆ ಮುಗಿತು. ಒಂದು ಹೊಸ ಮೊಬೈಲ್ ತಕೋ ಸರಿ ಹೋಯ್ತದಂದ್ರೆ ಎಷ್ಟಾದದು, ಒಂದ್ 10,000 ಆಗ್ಬೋದು, ಚೆನ್ನಾಗಿರೋ ಸಿಗ್ತದೆ ತಕೋ ಅಂದ್ರೆ 10,000 ಬೇಡ ಸುಮ್ಕಿರು ಇದೇ ಇರ್ಲಿ ಸಾಕು. ಹಂಗಲ್ಲ, ಇವನು ಏನ್ ಅನ್ಕೊಂಡವನೇ ಅಂದ್ರೆ ಲೌಟ್ ಬರೀ ಒಂದು ಫೋಟೋ ತೆಗೆದು ಬಿಡೋದು ಅಂತ. ಫೋಟೋ ಆದ್ರೆ ಚೆನ್ನಾಗಿ ತೆಗೆದು ಬಿಡುವೆ ನಾನು, ಅದೇನೋ ನನ್ನ ಮೊಬೈಲ್ ಫೋಟೋ ಚೆನ್ನಾಗಿ ಬರ್ತದೆ. ಸಮೀಕ್ಷೆ ನನಗೇನೋ ಹೋಗುತ್ತು, ಎಲ್ಲ ಇವನ್ ಮಾಡ್ಕೊಡೋದಲ್ವಾ. ಬೇಡ ಅವಸ್ಥೆ ಸಿಕ್ಕಾಕಬಿಟ್ಟಿದ್ದೆ ನಾನು, ಹೆಂಗೆಂಗೋ ಮಾಡಿ ಆಮೇಲೆ ಬಂದು ಆಮೇಲೆ ತಡಿಕೊಂಡು ಬಂದವನೆ. ಮರವಾದೆ ಉಳಿಸ್ಕೋಬೇಕಲ್ಲ, ಅದಕ್ಕೆ ರಾಜಣ್ಣ ಎಲ್ಲಿ ರಾಜಣ್ಣ ಎಲ್ಲಿ ಅನ್ಕೊಂಡು ಕರ್ಕೊಂಡು ಹೋಗ್ಬಿಟ್ಟು ಹೆಂಗೋ ಒಪ್ಕೊಂಡಿರೋ ಕೆಲಸ ಮುಗಿಸ್ಬಿಡಣ್ಣ. ನೀನು 3 ಸತ್ಯ ಮಾಡಿಸ್ಬಿಟ್ಟಿದ್ರೆ ಇಷ್ಟು ನಾವು ಮಾತಾಡೋದೇ ಬೇಕಾಗಿರ್ಲಿಲ್ಲ. ಅಲ್ಲ, ಸತ್ಯ ಮಾಡಿದ್ದಕ್ಕೆ ಈಗ ನಿಜ ಬಂತು, ಇಲ್ಲ ಅಂದ್ರೆ ಕೆಲಸ ನಾನೇ ಮಾಡ್ಕೊಟ್ಟಿದ್ದು. ಈಗ ಇಷ್ಟೆಲ್ಲ ಸಾಮಾನ್ಯವಾಗಿ ಸುಳ್ಳು ಹೇಳಕ್ಕಿಲ್ಲ ಕಣಪ್ಪ ರಾಜಣ್ಣ, ಅದಕ್ಕೆ ನಿನಗೆ ಗೊತ್ತಿಲ್ವಾ. ಇಂಥ ವಿಷಯಗಳಲ್ಲಿ ನಾವು ಸತ್ಯವನ್ನೇ ನುಡಿಯುವಂತ ಕನ್ನಡಿಗ ನಾನು. ನನಗ್ ಗೊತ್ತಿಲ್ಲ ಕಣ್ ಹೇಳ್ರಪ್ಪ, ಅದೇನು ಅಂದಿಲ್ಲ ಕನ್ನಡಿಗ ನಾನು ಅಂತ. ಅದನ್ನ ಬೇಕಾದ್ರೂ ಒಪ್ಕೊಳ್ಳೋ, ಅದೇನು ಅದಕ್ಕಿಂತ ಹಿಂದಕ್ಕೆ ಸೇರಿಸ್ಕೊಂಡಿಲ್ಲ, ಅದನ್ನ ನಂಬಲ್ಲ ಸುಬ್ಬಣ್ಣ. ಸತ್ಯವ ನುಡಿವ, ಸತ್ಯವ ನುಡಿವ ಅದು ಹೊಸ ಅನುಮಾನ. ನವೆಂಬರ್ 1 ಬರ್ತಾಯ್ತಲ್ಲ, ಎಲ್ಲೋ ಭಾಷಣ ಬರ್ಕೋತಾ ಇರ್ಬೇಕು, ಅದಕ್ಕೆ ಹಿಂಗ್ ಹೇಳ್ತಾ ಇರೋದು. ಮುಂಚಿತವಾಗಿ ಎಲ್ಲಾ ರೆಡಿ ಆಗ್ಬೇಕಲ್ಲ. ಅದು ಅದು ಒಂದು ನೀನ್ ಹೇಳ್ತಿರೋ ಸರಿನೇ ಕನ್ಬಿಡು. ಅವೆಲ್ಲನೂ ನಾ ಮೊದ್ಲಿಲ್ವೇ, ನಾನು ನಾನ್ ನಡ್ಕೋ ಹೋಯ್ತೀನಲ್ಲ ಜಮೀನ್ಗೆ, ಅವಾಗೆಲ್ಲ ಇದೆ ಬಾಯಲ್ಲಿ ಇದೇ ಗುಣಗಿಸ್ತಾ ಇರೋದು, ಗುಣಗಿಸ್ದಾಗ ಗುಣಗ್ತಾ ಹಂಗ ಅದನ್ನ ಹೇಳ್ಕೊಂಡು ಹೇಳ್ಕೊಂಡು. ನನಗೂ ವಿಷಯ ಗೊತ್ತಾಯ್ತು ಒಟ್ನಲ್ಲಿ. ಅವ್ರೇನ್ ನಿಮ್ಗೆ ಹೇಳಿದ್ರಲ್ಲ, ನಿಮ್ ನೆಂಟ್ರು ಅವ್ರ ಜಮೀನ್ದು ಆಯ್ತಂತೆ, ಆಮೇಲೆ ಅದನ್ನ ಸಂಬಂಧಪಟ್ಟ ಒಂದು ಇದಕ್ಕೆ ವಿಳಾಸಕ್ಕೆ ಕಳ್ಸವ್ರೆ, ಅಪ್ಲೋಡ್ ಆಗದೆ. ಈ ಬೆಳೆ ಸಮೀಕ್ಷೆ ಏನ್ ಗೊತ್ತಾ ರಾಜಣ್ಣ, ಈಗ ಎಲ್ಲಾರು ಮಾಡ್ಲೇಬೇಕು. ಈಗ ಕೆಲವ್ರು ಏನ್ ಅನ್ಕೊಂಡವ್ರೆ, ಓ ಇದು ಮಾಡೋದ್ರಿಂದ ಎಲ್ಲಾ ನಮ್ಮ ವಿವರಗಳೆಲ್ಲ ನಾವು ಸರ್ಕಾರ ಕೊಡ್ಬೇಕಾಯ್ತದೆ ಅಂತ. ಹಂಗೇನಿಲ್ಲ, ಈಗ ನಾನಾ ರೀತಿ ಅನುಕೂಲತೆಗಳೈತೆ. ಒಂದು ಈಗ ಕಮಲಕ್ಕ ಹೇಳ್ದಂಗೆ ವಸಿ ತಿಳ್ಕೊಂಡ್ಬಿಟ್ರೆ ನಾವೇ ಮಾಡ್ಕೋಬೋದಾ, ನಮ್ಮ ಅನುಕೂಲಕ್ಕೆ ತಕ್ಕಂಗೆ. ಏನಪ್ಪ ಹಗಲೊತ್ತಲ್ಲಿ ವಸಿ ಬೆಳಕಿರ್ಬೇಕು, ತೀರಾ ಕತ್ಲಿರಬಾರ್ದು, ಫೋಟೋ ಎಲ್ಲ ಚೆನ್ನಾಗಿ ಬರೋ ಹಂಗೆ. ಆಮೇಲೆ ವಸಿ ಇವೆಲ್ಲ ಇಂಟರ್ನೆಟ್ ಬೇಕೇ ಬೇಕು. ಆ ಜಾಗದಲ್ಲಿ ನಿಂತ್ಕೊಂಡು ನಾವು ತಗೊಂಡ್ಬಿಟ್ಟ ಅಂದ್ರೆ, ಒಂದು ಆ ಜಮೀನದು ಎಲ್ಲಿ ಬರ್ತದೆ ಅನ್ನೋದು ಗೊತ್ತಾಯ್ತದೆ, ತೋರಿಸ್ತದೆ. ಆಮೇಲೆ ಬೆಳೆ ವಿವರಗಳು ಏನಿದೆ, ಬೆಳೆ ವಿವರಗಳು ಬೇರೆ ಬೇರೆ ಬೆಳೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದ್ರೆ ಎಷ್ಟು ಕ್ಷೇತ್ರದಲ್ಲಿ ಎಷ್ಟು ಬೆಳೆ ಐತೆ, ಹಿಂದೆ ಆಗಿರೋ ಬೆಳೆ ಹೆಂಗೆ, ಮಣ್ಣು ಹೆಂಗದೆ ಅಲ್ಲಿ, ಆಮೇಲೆ ಅವ್ರ ಹೆಸರು, ಆಮೇಲೆ ಆ ವಿಳಾಸ, ಅದೊಂದು RTC ಸಂಖ್ಯೆ, ಇದೆಲ್ಲ ಇರ್ತದೆ. ಹೆಂಗ್ ಉಪಯೋಗ ಬರ್ತದೆ ಅಂದ್ರೆ, ಒಂದು ಇಂಥ ಪ್ರದೇಶದಲ್ಲಿ ಈ ಬೆಳೆ ಎಷ್ಟು ಬೆಳೆದಾರು, ಬೆಳೆಯುವಂತ ರೈತರು ಹೆಂಗಿದ್ದಾರೆ, ಅದನ್ನ ತಿಳ್ಕೊಳಕ್ ಆಯ್ತದೆ. ನಾಳೆ ಏನಾದ್ರೂ ಒಂದು ಸರ್ಕಾರ ಈ ಒಂದು ಬೆಳೆ ಬೆಳೆಯೋರಿಗೆ ಅನುಕೂಲತೆ ಮಾಡ್ಕೊಡ್ತೀವಿ ಅಂದ್ರೆ, ಆಗ ಅವರು ನೋಡ್ತಾರೆ ಈ ಒಂದು ತಾಲೂಕಿನಲ್ಲಿ ಅಥವಾ ಈ ಒಂದು ಹೋಬಳಿನಲ್ಲಿ ಈ ಬೆಳೆಯನ್ನ ಯಾರ್ಯಾರು ಬೆಳೀತಾವ್ರೆ, ಯಾರ್ಯಾರಿಗೆ ನಾವು ಅನುಕೂಲ ಮಾಡಿಕೊಟ್ರೆ ಒಳ್ಳೇದು, ಅವರಲ್ಲಿ ಯಾರು ಸಣ್ಣ ರೈತವ್ರೆ, ಯಾರು ಅತಿ ಸಣ್ಣ ರೈತರವ್ರೆ, ಎಷ್ಟು ಭೂಮಿ ಇಡುವಳಿ ಆಯ್ತದೆ, ಆಮೇಲೆ ಮಾರುಕಟ್ಟೆ ಹೆಂಗದೆ ಅಂತ, ಅದು ಅನುಕೂಲತೆ ಪಡ್ಕೊಳಕಾಯ್ತು. ಆಮೇಲೆ ಮಾರುಕಟ್ಟೆ ವಿಷಯಕ್ಕೆ ಬಂದ್ರೆ, ಈ ಜಾಗದಲ್ಲಿ ಇಂಥ ಬೆಳೆನ ಬೆಳೀತಾವ್ರೆ, ಅಲ್ಲಿಗೆ ಇಲ್ಲೊಂದು ಮಾರುಕಟ್ಟೆ ವ್ಯವಸ್ಥೆ ಮಾಡಿದ್ರೆ, ಆ ಬೆಳೆದಂತ ಬೆಳೆಗಾರನಿಗೆ ನಾಳೆ ಮಾರಾಟ ಮಾಡೋದಕ್ಕೆ ಹತ್ರ ಆಯ್ತದೆ, ಹತ್ರ ಆಯ್ತದೆ. ಇದು ಬೆಳೆಗಾರನಿಗೆ ಸಂಬಂಧಪಟ್ಟಿದ್ದು. ಇನ್ನೊಂದು ವಿಚಾರ ಏನಂದ್ರೆ, ಈಗ ಏನೋ ಒಂದು ವ್ಯತ್ಯಾಸ ಆಯ್ತು, ಮಳೆ ಎಲ್ಲ ಆಯ್ತು ಅಥವಾ ಇನ್ನೇನು ವ್ಯತ್ಯಾಸ ಆಯ್ತು, ಬೆಳೆ ನಷ್ಟ ಆಯ್ತು, ಆಗ ನೀನ್ ಬೆಳೆ ಬೆಳೆದಿದ್ಯಾ ಅನ್ನಕ್ಕೆ ಏನ್ ಖಾತ್ರಿ? ಇದ್ರೆ ಸಮೀಕ್ಷೆ ಮಾಡಿದ್ರೆ ಗೊತ್ತಾಗ್ಬಿಡ್ತದೆ ಅದರಲ್ಲಿ. ಇವನು ಇಂಥ ಬೆಳೆ ಬೆಳೆದಿದ್ದ, ಏನಾದ್ರೂ ನಾಳೆ ಅದಕ್ಕೆ ಪರಿಹಾರ ನೋಡಿದ್ರೆ ಇಂಥ ಬೆಳೆ ಬೆಳೆದವರು ಇವ್ನು ಐತೆ, ಒಂದು ದಾಖಲಾತಿ ಐತೆ. ಅದಕ್ಕೋಸ್ಕರ ನಾವ್ ಹೆಂಗೆ ಒಂದು ಹೆಸರು ಮಡಿಕೋತೀವಿ, ಅದನ್ನ ಒಂದು ದಾಖಲಾತಿ ಮಾಡ್ತೀವಿ, ಆಮೇಲೆ ಒಂದು ಪರೀಕ್ಷೆಗೆ ಹೋದಾಗ ಒಂದು ರಿಜಿಸ್ಟರ್ ನಂಬರ್ ಇರ್ತದೆ. ಹಂಗೆ ಅದೆಲ್ಲ ಏನಾಯ್ತದೆ ಅಂದ್ರೆ, ಆ ಒಂದು ಪ್ರಕ್ರಿಯೆ ಪೂರ್ತಿ ಮುಗಿಯೋ ತನಕ ಆ ನಂಬರ್ ಅಲ್ಲಿ ಇಟ್ಕೊಂಡೆ ಎಲ್ಲ ವ್ಯವಹಾರಗಳು ಆಗುತ್ತೆ. ಅದೇ ಆಧಾರ್ ನಂಬರ್ ಇದ್ದಂಗೆ, ಅದು ಒಂದು ನಂಬರ್ ಅಲ್ವಾ. ಸರಿ, ಈಗ ಈ ಬೆಳೆ ಸಮೀಕ್ಷೆ ಮಾಡಿ ಇಟ್ಕೊಂಡಿರ್ತೀವಿ ಅಂತ ಇಟ್ಕೋ, ಈ ಯಾವ್ಯಾವ ಕಾರಣಕ್ಕೆ ಬೆಳೆ ಹಾನಿ ಆದಾಗ ಅದು ಇದಾಯ್ತದೆ? ಈಗ ನೋಡಪ್ಪ, ಬೆಳೆ ವಿಮೆನೂ ಅಷ್ಟೇ, ಈಗ ಕೇಂದ್ರ ಸರ್ಕಾರನು ಹಂಗೆ ಮಾಡದೆ, ರಾಜ್ಯ ಸರ್ಕಾರನು ಕೆಲವೊಂದು ಯೋಜನೆಗಳು ಮಾಡದೆ, ಇಂತಿಂತ ಬೆಳೆಗೆ ಈ ಕ್ಷೇತ್ರದಲ್ಲಿ ಬೆಳೆದಿರುವಂತ ರೈತರಿಗೆ ಏನಾದ್ರೂ ಹಾನಿ ಉಂಟಾದ್ರೆ ಅದು ಯಾವ ಹಂತದಲ್ಲಿದೆ ನೋಡ್ಕೊಂಡು ಪರಿಹಾರ ಕೊಡ್ತಾರೆ. ಹಿಂಗೆ ಆಮೇಲೆ ಕೆಲವೊಂದ್ಸಲ ಮಳೆ ಬಂದ್ಬಿಡ್ತದೆ ಜೋರಾಗಿ, ಆಮೇಲೆ ರೋಗ ಕೆಲವೆಲ್ಲ ತುತ್ತಾ ಬಿಡ್ತಾವಲ್ಲಪ್ಪ. ಅದು ಕಷ್ಟ. ನಮ್ಮ ಈ ಕಾಡಂಚಲ್ಲಿರೋ ಜಮೀನ್ಗಳಲ್ಲಿ ಕಾಡಂಚ ಎಲ್ಲವನು ಏನೇ ಒಂದು ನಷ್ಟ ಆದ್ರೂ ಬೆಳೆ ಯಾವ ಹಂತದಲ್ಲಿ ಇದೆ ಅನ್ನೋದಕ್ಕೂ ಬೇಕಾಯ್ತದೆ. ಈಗ ನೀನು ಒಳ್ಳೆ ಬಿತ್ತನೆ ಬೀಜ ತಂದಿರ್ತೀಯ, ಏನೋ ಒಂದು ವ್ಯತ್ಯಾಸ ಆಗ್ತದೆ, ಅದು ಮೊಳಕೆ ಹಂತದಲ್ಲಿ ತೊಂದರೆ ಆಯ್ತಾ, ಇನ್ನು ಕಟಾವನ ಹಂತಕ್ಕೆ ಬಂದಿರ್ತದೆ ಆಗ ಕಾಡು ಪ್ರಾಣಿಗಳಿಂದ ಅಥವಾ ಏನೇನಾಯ್ತಲ್ಲಿ ಕಟಾವನ ಹಂತಕ್ಕೆ ಬಂದಾಗ ತೊಂದರೆ. ಅದಕ್ಕೆ ಬೇರೆ ಬೇರೆ ಇದಿದೆ. ಅಂದರೆ ಒಂದು ಬೆಳೆಗೆ ಒಂದು ಅವಧಿಯಲ್ಲಿ ಎಷ್ಟು ಖರ್ಚು ಬರ್ತದೆ, ಬಿತ್ತನೆ ಬೀಜದಿಂದ ಹಿಡಿದು ಕಟಾವರೆಗೂ ಹಾಕುವಂತ ಗೊಬ್ಬರ, ಕ್ರಿಮಿನಾಶಕ, ಬೇರೆ ನಿನ್ನ ಕೂಲಿ ಖರ್ಚು, ಗೊಬ್ಬರ ಅದು ಇದು ಎಲ್ಲ ಸೇರ್ಕೋತದೆ. ಇದೆಲ್ಲ ಸೇರಿ ಒಂದು ಸರಾಸರಿ ಅವರೊಂದು ಆವರೇಜ್ ಮಡಿಕತಾರೆ ಇಷ್ಟಾಯ್ತದೆ ಅಂತ. ಅದ್ ಯಾವ ಹಂತದಲ್ಲಿ ಇದೆ ಅಂದ್ರೆ ಈಗ ಮೊಳಕೆ ಸರಿಯಾಗಿ ಬರ್ಲಿಲ್ಲ, ಆಗ ಬರೀ ಬೀಜದ ಖರ್ಚು ಲಾಸ್ ಆಯ್ತದೆ, ಆಮೇಲೆ ಇನ್ನೇನು ಮಾಡಿರಕ್ಕಿಲ್ಲ. ಇಲ್ಲ ಒಂದ್ ಬೆಳವಣಿಗೆ ಹಂತದಲ್ಲಿ ಒಂದ್ ಅರ್ಧ ಬಂದಿದೆ ಅಂದ್ರೆ ಹೂ ಕಟ್ಟೋ ಅಂತಲ್ಲಿ ಬಂದಿದೆ, ಅಲ್ಲಿವರೆಗೆ ಎಷ್ಟು ಖರ್ಚಾಗಿರ್ತದೆ, ಸರಿಯಾದ ನೋಡ್ಕೊಂಡು ಪರಿಹಾರ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಈಗ ಸರ್ಕಾರಕ್ಕೆ ಹೆಂಗೆ ಅಂದ್ರೆ ನಾಳೆ ಏನೋ ಒಂದು ಯೋಜನೆ ಮಾಡ್ಬೇಕು. ಈಗ ಮಂಡ್ಯ ಜಿಲ್ಲೆಯಲ್ಲಿ ಕಬ್ಬು ಎಷ್ಟು ಬೆಳೀತಾವ್ರೆ, ಮತ್ತೆ ಈಗ ಹೂವಿನ ಬೆಳೆಗಳಲ್ಲಿ ಯಾರ್ಯಾರು ಎಷ್ಟೆಷ್ಟು ಬೆಳೀತಾವ್ರೆ, ಲೆಕ್ಕನು ಸಿಕ್ಬಿಡ್ತದೆ. ಆಮೇಲೆ ರೈತರಿಗೆ ಜಾಸ್ತಿ ಹೇಳಲೇಬೇಕಾಗಿಲ್ಲ. ಈಗ ಹೆಂಗೆ ಅಂದ್ರೆ ನೀವು ಗಾಡಿ ಓಡಿಸುವಾಗ ಒಂದು ಲೈಸೆನ್ಸ್ ಇರ್ತದೆ, ಅದರಲ್ಲಿ ನಿನ್ ಗಾಡಿ ಬಗ್ಗೆ ಎಲ್ಲ ವಿವರಗಳು ಇರ್ತದೆ, ಹೆಸರು, ಹುಟ್ಟಿದ ದಿನಾಂಕ, ಗಾಡಿ ನಂಬರ್. ಇಷ್ಟ ಆಗ್ಲ ಒಂದೇ ಒಂದ್ ಸಣ್ಣ ಚಿಪ್ ಕಂಡಂಗದೆ ಅದ್ರೊಳಗೆ ತುಂಬಿಟ್ಟಿರ್ತಾರೆ ಎಲ್ಲಾನು ಬ್ರಹ್ಮಾಂಡ. ಅಲ್ಲಿ ಎಲ್ಲ ಇರ್ತದೆ, ನೀಂಗ್ ಹಾಕಿದ್ರೆ ನಿಮ್ ಊರು ಅಡ್ರೆಸ್, ಮೊಬೈಲ್ ನಂಬರ್ ಎಲ್ಲ ಬಂದ್ಬಿಡ್ತದೆ. ಅಷ್ಟಾಗಲ್ದಲ್ಲಿಗೆ ಸಿಮ್ ಕಾರ್ಡ್ ಇಲ್ವಾ ಮೊಬೈಲ್ದು, ಅಷ್ಟಾಗ್ಲ ಇರ್ತದೆ ಅದು ಕರ್ಗೆ ಕರ್ಗಲ್ಲ ಇತ್ತಾಳಿದ್ದು ಹಾಕವ್ರೆ, ಅದು ಸುತ್ತಾಗ ಕರ್ಗದೆ ಮಧ್ಯದಲ್ಲಿ ಇತ್ತಳೆ ಹಾಕವ್ರೆ, ಗೆರೆ ಗೆರೆ ಬಂದದೆ. ಡ್ರೈವಿಂಗ್ ಲೈಸೆನ್ಸ್ ಇಲ್ವಾ ಅದ್ರಲ್ಲಿ ಹಾಕವ್ರು ನೋಡು. ಏ ಸರಿ ಕಣ್ ಬಿಡಪ್ಪ ನೋಡಿ, ಅದು ಏನೇ ಒಂದಿಷ್ಟ ಆಗಲ್ಲ ಅಷ್ಟು ಕೆಲಸ ಮಾಡ್ತದಲ್ಲ ಏನಪ್ಪ. ಆಮೇಲೆ ಏನ್ ಗೊತ್ತಾ, ಈಗ ಲೋನ್ ಬೇಕು ನಮ್ಗೆ ಅಂದ್ರೆ ಬ್ಯಾಂಕ್ ಅಲ್ಲಿ ಬೆಳೆ ಸಮೀಕ್ಷೆ ಆಗಿರ್ಬೇಕಂತ. ಓ ಇಲ್ಲ ಅಂದ್ರೆ ಲೋನ್ ಇಲ್ಲ, ಅದಕ್ಕಾದ್ರೂ ಬೆಳೆ ಸಮೀಕ್ಷೆ ಮಾಡ್ಬೇಕಂತೆ. ಒಳ್ಳೇದೇ ಕಣ್ಬಿಡವ, ಇಲ್ಲ ಅಂತಂದ್ರೆ ಯಾರು ಮಾಡಿಸೋದೇ ಇಲ್ಲ. ಈಗ ಲೋನ್ಗೋಸ್ಕರ ಮಾಡಿಸ್ಲೇಬೇಕೀಗ ಇಲ್ವಾ, ಸಮೀಕ್ಷೆ ಮಾಡಿಸಿದ್ಯ ಅಂತ ಕೇಳ್ತಾರೆ ಲೋನ್ ಬೇಕಾದ್ರೆ. ಸಮೀಕ್ಷೆ ನಾನು ಮಾಡಿಸಿಲ್ಲ ಅಂದ್ರೆ ಆಯ್ತು ನಿನಗೆ ಇಲ್ಲ ನಡಿಯಪ್ಪ ನೀನು. ಅಲ್ಲ ಇದೊಂದು ಅವನಿಗೆ ಗೊತ್ತಿರ್ಲಿಲ್ಲ ಕಮಲಕ್ಕ ಹೇಳಕ್ಕ. ನಮ್ಮ ಮ್ಯಾನೇಜರ್ ತಲೆ ತಿಂದಿಟ್ಟು ಆದ್ಮೇಲೆ ಬೆಳೆ ಸಮೀಕ್ಷೆ ಮಾಡೇ ಮಾಡ್ತಾನೆ ಶಂಕರಣ್ಣ. ಮಾಡಿಸ್ತೀನಿ ಮಾಡೇ ಮಾಡ್ತಾನೆ, ಬ್ಯಾಂಕ್ ಹೋಗಿ ಹೋಗ್ತಾನೆ. ಈಗ ನಮ್ ಜಮೀನ್ ನಾವು ಮಾಡಿಸ್ತೇವೆ, ಇನ್ಯಾರವ ಮಾಡ್ಸರು ಯಾರು, ನೀ ಬಂದು ಮಾಡಿಸುವ ಮತ್ತೆ ನಾನೇ ಮಾಡಿಸ್ಕೊಂಡು ರಾಜಣ್ಣ ಮಾಡೋದು ಸರಿಕವ. ರಾಜಣ್ಣ ಮಾಡಿದ್ರು ಒಂದೇ, ನಾನ್ ಮಾಡಿದ್ರು ಒಂದೇ, ಬೇರೆ ಬೇರೆ ಏನಿಲ್ಲ. ಆಯ್ತಾ ಈಗ ಹೇಳು ಸುಬ್ಬಣ್ಣ ಮುಂದಕ್ಕೆ. ನೀನು ನಿನ್ ಮೊಬೈಲ್ ಅಲ್ಲಿ ಮಾಡ್ತೀಯ, ಅವನು ಅವನ್ ಮೊಬೈಲ್ ಅಲ್ಲಿ ಮಾಡ್ತಾನೆ, ಅವೆರಡು ಒಂದೇ ಬಿಡು. ಅದೇ ನೀನ್ ಮಾಡಿದ್ದಿಲ್ಲ ಮೊನ್ನೆ ಆತರ ಆತರ ನನ್ ಮೊಬೈಲ್ ಸಿ ಕಷ್ಟ, ಅದಕ್ಕೆ ಅವನ್ ಮೊಬೈಲ್ ಮಾಡಿಸ್ಬಿಡ್ತೀನಿ ನಾನು. ಹೇಳಕ್ಕೆಲ್ಲ ಬಂದೆ ನೋಡು ಸುಬ್ಬಣ್ಣಂಗ್ ಹೊಸ ಮೊಬೈಲ್ ತೆಗ್ಸ್ಕೊಟ್ಟಿನಿ, ಹೆಂಗಿದ್ದ ಮೊಬೈಲು ಮಾಡ್ದೇಕಪ್ಪ ನೀನು, ನನ್ ಬಿಟ್ಟು ಎಲ್ರಿಗೂ ಕೊಡಿಸ್ತೀಯ ಅದು ಗೊತ್ತು ನನಗೆ. ಸುಬ್ಬಣ್ಣ ಹೇಳದ ತಕ್ಷಣ ತಗಂಡ ನಮ್ತನ ಬಿಡಪ್ಪ ಸುಮ್ನಿದ್ಯಾಕೆ ಶಂಕರಣ್ಣ, ಒಂದು ಮೊಬೈಲ್ ತಗೊಂಡ್ಬಿಡು ಮತ್ ಸುಮ್ನೆ. ಈಗ ಬುಕ್ ಅಲ್ಲಿ ನಂತು ಎಷ್ಟು ಹುಡ್ಕೊಂಡಿದ್ದು ನೋಡು, ಬುಕ್ ಬುಕ್ ರಿಜಿಸ್ಟರ್ ಅಲ್ಲಿ ಸಾಲದ ಮೇಲೆ ಸಾಲ ಬೆಳೀತೈತೆ, ಅಲ್ಲಿ ಎಷ್ಟಿದತ್ ನೋಡು ಅಂತ. ಹಂಗಲ್ಲ ದುಡ್ಡಿಲ್ವಾ ನಂದು ಅಲ್ಲಿ ಇರ್ತದೆ ಬ್ಯಾಂಕ್. ಅಯ್ಯಪ್ಪೋ ನಾನು ಅದೇ ಅಂತ ತಿಳ್ಕೊಂಡಿದ್ದೆ. ಮಾಡಿ ಮಾಡಿ ಮಾಡಿ ಕೊಡು ಅಂದ್ರೆಲ್ಲ ಅವನು ಜವಾಬ್ದಾರಿ ಮನಸ್ಸಿಯಾಗವನೆ. ಈಗ ವಸಿ ಕಾಸ ಇರ್ಬೇಕು, ಅದಕ್ಕೆ ಹಳೆ ಬಾಕಿ ಎಷ್ಟದೆ ಅದು ತೀರಿಸ್ಬಿಡ್ತೀನಿ ಅಂತ. ಏನು ಅದಾರು ಮಾಡ್ಸವ ಸುಮ್ನಿರು ಸಾಲ್ಗ. ಈಗ ನಮ್ ಕಮಲವ್ವ ಹೇಳ್ತಿರೋದ್ ನೋಡಿದ್ರೆ ನನ್ ಸಾಲ್ಗಾರಕ್ಕಪ್ಪ ಕಮಲವನ ಹತ್ರ ತೀರಿಸ್ಬಿಡು ನೋಡವ್ವ. ನಾ ಸಾಲ ಕೊಡ್ತೀನಿ ಎದ್ರಕಬೇಡ, ಆದ್ರೆ ತಿಂಡಿಯ ನೀನು ಇಲ್ಲ ಅನ್ಬೇಡಕವ್. ನೋಡೋಣ ದಿನ ಕೊಡೋ ತಿಂಡಿನ ಲೆಕ್ಕ ಹಾಕಿಲ್ಲ, ದಿನ ಪುಸ್ತಕ ಇಡು, ಅದ್ ನನ್ ಲೆಕ್ಕಕ್ಕಿರ್ಲಿ ನನ್ ಲೆಕ್ಕಕ್ಕಿರ್ಲಿ ಅಂದ್ರೆ ನಾ ಬರ್ದಿ ಆಯ್ತು ಅಷ್ಟೇ, ಅದ್ ಅಲ್ಲಿಗೆ ಬಿದ್ದಿದೆ. ಈಗ ಕಮಲಕ್ಕ ಅವತ್ತು ಅದೊಂದು ಬಂತಲ್ಲ, ಅಪ್ಪಡಿ ಅಪ್ಪಡಿ ಬಿಸಿ ಇನ್ನೇನು ಗೊತ್ತಿಲ್ಲ. ಏ ಕೇಳ್ದಿಕ್ಕಪ್ಪ ನಾನು ಕಮಲವ್ವ, ಅದೇ ಬಾಳೆಕಾಯಿ ಪುಡಿ ಹೇಮಂತವ್ರು ಹೇಳಿದ್ರಲ್ಲ ಅತ್ತಾನೇ, ಅಯ್ಯೋ ಅದ ಕೇಳ್ಬಿಟ್ಟು ನಾನು ಏನು ಹಿಂಗೂ ಉಂಟಾ ಹಿಂಗೂ ಮಾಡಾರ ಅವ್ವೇ ಅಂದಂಗ ಆಗೋಯ್ತು ನನಗೆ. ಏನ ಎಲ್ಲಿಂದ ತಂದಯ್ಯ ಎಲ್ಲಾ ಕಡೆ ಸಿಕ್ತದಂತೆ. ಅಯ್ಯೋ ನಾವ್ ನಾವೇ ಮಾಡ್ಕೋಬೇಕು ಅಂತ ಹೇಳಿದ್ರು ಕವ್ವ. ಅದಕ್ಕೆ ಚೆನ್ನಾಗಿ ಒಣಗಕ್ ಮಿಷಿನ್ ಬೇಕು, ನಮ್ಮ ಹತ್ರ ಮಿಷಿನ್ ಐತಾ, ಸುಮ್ನೆ ಬಿಸಿಲಲ್ಲಿ ಒಣಗ್ಸಕ್ ಆಗಲ್ಲ. ಡ್ರೈಯರ್ ತರ್ಬೇಕಂತೆ ಅವ್ರ ಅವತ್ತು ಹೇಳಿದ್ರು ಹೇಳಿದ್ರು ಅದೇನೋ ಪುಡಿ ಮಾಡಿ ಇಟ್ಕೋಬೇಕಂತೆ. ಇದು ಒಣಗಿಸ್ಬಿಟ್ರೆ ಬೇಕಾದ್ರೆ ನಾವು ನಮ್ಮ ಮಿಕ್ಸಿಗಳೆಲ್ಲ ಪುಡಿ ಮಾಡ್ಕೋಬಹುದು. ಡ್ರೈಯರ್ ಬೇಕು. ಅಯ್ಯೋ ಇನ್ನೊಂದ್ ಹೇಳಿದ್ರಲ್ಲವ, ಅದೇನೋ 5 kg ಬಾಳೆಕಾಯಿಗೆ ಒಂದೇ 1 kg ಎದ್ದಂತೆಲ್ಲ ಪುಡಿ. ಒಳ್ಳೆ ಚೆನ್ನಾಗಾಯ್ತು, 5 kg ರುಬ್ಬಿಟ್ಟು ನಾವು 1 kg ತಗೊಳ್ಳದ. ನಾನು 5 ಬಂದ್ಬಿಡುತ್ತೆ ಅನ್ಕೊಂಡಿದ್ದೀನಿ. ನಾನು 10 ಬರ್ತದೆ ಬಿಡು, ಇನ್ನು 5 10 ಬರ್ತದೆ. ನೀವ್ ಹೋಗಿ ಹೋಗಿ ಅವನ್ನ ಬಾಕಾವು ಎಲ್ಲಿ ಅಂತ ಕೇಳ್ತಿದ್ಯಲ್ಲ ಅಪ್ಪ, ಪುಡಿ ಇದ್ರೆ ಅದ್ರಲ್ಲೇ ಏನಾರು ತಿಂಡಿ ಮಾಡ್ಕೊಡವ ಅಂತ ಕೇಳ್ತಾನೆ. ನಾನು ಬಾಕಾವು ಬಾಕಾ ಮಾಡಕ್ಕಿಲ್ಲ. ಈ ಕಮಲವ್ವ ಬಾಕಾವು ಅಂದ್ರಲ್ಲ ನಯಲ, ಇದೇನು ಬಾತ್ಕೋಳಿ ಬಾತ್ಕೋಳಿ ಅಂತವ್ರಲ್ಲ ನಂಗೆ ಆಗ್ಬಿಡ್ತು, ನನಗೆ ಇದೇನು ಗೊತ್ತೇನಿಲ್ಲ. ಬಾಕಾವು ಬಾಕಾವು ಇದು ಈ ಪದವೇ ಕೇಳಿಲ್ವಲ್ಲವ ನಮಗೂ ಗೊತ್ತಿರ್ಲಿಲ್ಲ, ಅವ್ರು ಹೇಳದ್ಮೇಲೆ ಗೊತ್ತಾಗಿದ್ದು. ಆಮೇಲೆ ಒಂದೊಂದು ಅಕ್ಷರಕ್ಕೂ ಹೇಳಿದ್ರು ಅದೇನೋ ಬಾಳೆಕಾಯಿ ಹುಡಿ ಅಂತ. ಅವ್ವೇ ಚೆನ್ನಾಗಿ ಹೆಸರು ಕೊಟ್ಟವ್ರಕ್ಕಪ್ಪ. ಅನ್ನೇ ರೇಡಿಯೋನಲ್ಲಿ ಪ್ರದೇಶ ಸಮಾಚಾರ ಕೇಳ್ತಾ ಇದ್ದೆ, ಅದ್ರಲ್ಲಿ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು ಬಾಕಾ ಹೂವಿನಿಂದ ಮಾಡಿದಂತ ತಿನಿಸನ್ನ ಸವಿದ್ರು ಅಂತ. ತಿಂದ್ರು ಅಂತ ಅದಿರ್ಲಿ ಅದಿರ್ಲಿ, ಇರು ರಾಜಣ್ಣ ನೀ ಸುಮ್ನಿರಪ್ಪ, ನೀನು ಯಾಕಪ್ಪ ಹಾಕೋಬಹುದು ಸುಮ್ನಿರಪ್ಪ, ನೀನು ತಿನ್ನು ಇರು ಸುಮ್ನಿರು, ನಾನು ಹೇಳ್ತೀನಿ ಸುಮ್ನಿರು. ಈಗ ಕಮಲವ್ವ ಅದೇನ್ ತಿಂದ್ರು, ಅದೇನ್ ತಿಂಡಿ ಅದ್ರಿಂದ ಮಾಡಿದಂತ ತಿನ್ಸಂತೆ. ಅದಕ್ಕೆ ಈಗ ಹೆಂಗೂ ನನ್ಗೆ ರಾಜಣ್ಣ ರೊಟ್ಟಿ ಗಿಟ್ಟಿ ಮಾಡಿದ್ರಾ ಇಲ್ಲ ಅದ್ರಲ್ಲಿ ಎಲ್ಲಾ ಮಾಡ್ಬೋದಂತೆ ಕಣ್ಣ. ರೊಟ್ಟಿ ರೊಟ್ಟಿ ಇದು ಕೋಡ್ಬಳೆ ಚಕ್ಲಿ ಎಲ್ಲಾನು ಮಾಡ್ಬೋದಂತೆ. ಹೌದು, ಏನ್ ಬೇಕು ಈಗ ಇವತ್ತು ಏನ್ ಮಾಡ್ಯವಾ? ಈಗ ಇವನ್ ಪ್ರಶ್ನೆ ಇಲ್ಲಿಗೆ ಮುಗಿಯಕ್ಕಿಲ್ಲ. ಎಷ್ಟ್ ತಿಂದ್ರು, ಎಲ್ ತಿಂದ್ರು, ಹೆಂಗ್ ತಿಂದ್ರು, ಯಾವತ್ ತಿಂದ್ರು, ಯಾರು ಕೊಟ್ರಂತೆ, ನಂಗೆಲ್ಲಿ ಸಿಗ್ತದೆ ಈಗ ಅದೆಲ್ಲ ಬಿಟ್ಬಿಡು. ಈಗ ನನ್ಗನ್ಸುತ್ತೆ ಕಮಲವನ್ ನಗುಮುಖ ನೋಡಿದ್ರೆ ಮಾಡ್ ಮಡ್ಗಳೇ ಗ್ಯಾರಂಟಿ, ಮಾಡ್ ಮಡ್ಗಳೇ ಗ್ಯಾರಂಟಿ. ಬೇಕಾದ್ರೆ ಲಾಸ್ಟ್ ಅಲ್ಲಿ ನೋಡ್ಕೊಂಡು ನಿನಗೂ ಸಿಗ್ತದೆ. ಸುಬ್ರಯ್ಯಪ್ಪ ಈಗ ನೀ ಅದೆಲ್ಲ ಮುಖ್ಯವಾದ ವಿಷಯ. ಈಗ ಸರ್ಕಾರ ಒಂದು ಯೋಜನೆ ಮಾಡ್ತೈತೆ, ಅಂದ್ರೆ ಯಾರ್ಯಾರು ಬಾಳೆ ಬೆಳೀತಾರೆ ಇದು ಒಬ್ಬರೇ ಮಾಡಕ್ ಆಗಕ್ಕಿಲ್ಲ. ಈಗ ಕಮಲಕ್ಕ ಹೇಳದಂಗೆ ಅದಕ್ಕೆ ಡ್ರೈಯರ್ ಬೇಕು. ಹೆಂಗಂದ್ರೆ ಬಾಳೆಕಾಯಿ ಕಾಯಿ ಹಂತದಲ್ಲಿ ಇರುವಾಗ್ಲೇನೆ ಕಟಾವ್ ಮಾಡ್ಬಿಟ್ಟು ನಮಗ್ ಗೊತ್ತಾಯ್ತದೆ ಹಣ್ಣು ತನಕ ಬಿಟ್ರೆ ಎಷ್ಟು ಮಾರುಕಟ್ಟೆ ಇದೆ, ಅದ್ ನಮ್ಗೆ ಲಾಭನೋ ನಷ್ಟನೋ ಅಂತ. ಇದು ಹಣ್ಣು ತನಕ ಬಿಡೋಂಗೂ ಇಲ್ಲ, ಕಾಯಿ ಆಗಿರುವಾಗ್ಲೇನೆ ಕಿತ್ತು ಅದನ್ನ ತಂದು ಒಣಗಿಸಿ ಮೇಲ್ಗಡೆ ಹಸಿ ಹಸಿರು ಭಾಗ ಎಲ್ಲ ತೆಗಿತಾರೆ. ಆ ಬಿಳಿ ತಿರುಳು ಏನಿರುತ್ತೆ ಅದನ್ನ ಸೂಕ್ಷ್ಮವಾಗಿ ಅದನ್ನ ಸಿಪ್ಪೆ ತೆಗೆದು ಅದನ್ನ ಒಣಗಿಸಕ್ಕೆ ಮೆಷಿನ್ ಬೇಕು ಅಂತ. ಆ ಮೆಷಿನ್ ಹೆಂಗೆ ಅಂದ್ರೆ ಒಬ್ಬರೇ ಅದಕ್ಕೆ ನಾವು ಖರ್ಚು ಮಾಡ್ತೀವಿ ಅಂದ್ರೆ ಹಸಿ ಕಾಸ್ಟ್ಲಿ ಆಯ್ತದೆ. ಅದಕ್ಕೆ ಏನ್ ಮಾಡಿದ್ರು, ಈಗ ಒಂದು ಊರ್ನಾಗೆ 1 kg ಬಾಳೆ ಉತ್ಪಾದನೆ ಆಯ್ತಾ ಇದೆ, ಕಟಾವ್ ಹಂತದಲ್ಲಿ ಇದೆ ಅಂದ್ರೆ ಆತರ ತಂದು ನಾವೇನ್ ಮಾಡಬಹುದು, ಒಟ್ಟಿಗೆ ಅದನ್ನ ಸಂಸ್ಕರಣೆ ಅಂತ ನಾವ್ ಹೇಳ್ತೀವಿ. ಸಂಸ್ಕರಣೆ ಘಟಕ ಮಾಡ್ಕೊಳ್ಳೋದಕ್ಕೆ ಸಹಕಾರಿ ಒಂದು ತತ್ವದ ಮೇಲೆ ರೈತರೆಲ್ಲ ಸೇರ್ಕೊಂಡು ಸಂಘ ಮಾಡ್ಕೊಂಡ್ರೆ ಅವ್ರು ಒಬ್ಬರಿಗೆ ಸಾಲ ಕೊಡೋ ಬದಲು ಸಂಘಕ್ಕೆ ಸಾಲ ಕೊಡ್ತಾರೆ. ಅದು ಸಬ್ಸಿಡಿನಲ್ಲಿ ಕೊಡಬಹುದಲ್ವಾ ಸುಬ್ಬಣ್ಣ? ಆಮೇಲೆ ಅಷ್ಟೇ ಅಲ್ಲ, ಈಗ ನಮ್ದಾಯ್ತು, ನಾವೊಂದು 10 ಜನ 20 ಜನ 30 ಜನ ಸಂಘ ಮಾಡಿರ್ತೀವಿ. ನಮ್ದು ಎಲ್ಲ ಬಾಳೆ ತೋಟದಲ್ಲಿ ಎಷ್ಟು ಬಾಳೆಕಾಯಿ ಸಿಕ್ತಿತ್ತು ಅದೆಲ್ಲ ಒಂದು ವ್ಯವಸ್ಥೆ ಮಾಡ್ಕೊಂಡ ಆಮೇಲೆ ಯಂತ್ರ ಹಂಗೆ ಇಟ್ಕೋಬೇಕಾ? ಹಂಗೇನಿಲ್ಲ, ಪಕ್ಕದವ್ರಿಗೆ ಹೇಳ್ಬೋದು, ಬಾಡಿಗೆ ಕೊಡ್ಬೋದು. ನೋಡ್ರಪ್ಪ ಈ ತರ ಒಂದು ವ್ಯವಸ್ಥೆ ಐತೆ. ಈಗ ನಿಂತೋ ಇಲ್ಲ ಅಂತ ಇಟ್ಕೋ, ತಗೊಳಕ್ಕೆ ದುಡ್ಡಿಲ್ಲ ಅಂತ ಇಟ್ಕೋ. ಅವರು ಬಂದಿದ್ರಲ್ಲ ಮೊನ್ನೆ ಹೇಮಂತ ಹೇಳಿದ್ರಲ್ಲ ಆತ್ಮ ಯೋಜನೆ, ಅವ್ರ ತೋ ಮೆಷಿನ್ ಗಳಿದ್ದಾವಂತೆ, ಬಾಡಿಗೆ ತಗೋಬರ್ಬೋದು. ಅವರು ಕಮ್ಮಿಗೂ ಕೊಡ್ತಾರೆ ಬಾಡಿಗೆ. ಈಗ ಕಮಲವ್ವ ಈಗ ಒಂದ್ 4-5 ತಕಬಿಟ್ ಮಡಿಕಬಿಟ್ ಬಾಡಿಗೆ ಕೊಡ್ಬೋದಲ್ವ ನಿಮ್ ಯಜಮಾನ್ರಿಗೆ? ಹೇಳ ಅಲ್ಲ ಕಣ, ದುಡ್ಡು ಕೊಡೋರು ಯಾರು ಅದಕ್ಕೆ? ನಿಮ್ ಯಜಮಾನ್ರು ಹೇಳ್ತೀಯ ಬಿಡು. ಅಲ್ಲಕವ್ವ ನಿಮ್ ಯಜಮಾನ್ರು ಕೊಡ್ತಾರ, ನೀ ಕೊಡ್ಬೇಡ. ಇದೊಳ್ಳೆ ಚೆನ್ನಾಗೈತೆ ನೋಡೋಣ ಅಲ್ಲಿ. ಅಯ್ಯೋ ಚೆನ್ನಾಗಾಯ್ತು ಕಪ್ಪ, ಇದು ಬಾಡಿಗೆ ವೆಚ್ಚ ಅಂದ, ಈಗ ನಾಲ್ಕೈದು ತಗೊಳ್ಳೋ ಅಂತ ಕೂತಾನ. ಏ ನಾನಲ್ಲ ಕಪ್ಪ, ಈ ಯಜಮಾನ್ ರೋಸಿ ದುಡ್ಡು ಇದು ಕಾಸು ಜೋರಾಗವ್ರಲ್ವಪ್ಪ, ಈಗ ಬಾಡಿಗೆ ಕೊಡ್ಬೋದಂತಲ್ಲ, ಬಾಡಿಗೆ ಕೊಡೋದು ಅದಕ್ಕೆ ಅವ್ರನ್ನ ಬರ್ಬಾದ್ ಮಾಡ್ಬೋದು ಅಂತ. ನೋಡಪ್ಪ ಕಮ್ಲವ್ವ, ಈಗ ರಾಜಣ್ಣ ಇವ್ ಯಾಕೆ ಹಿಂಗ್ ಹೇಳ್ತಾನೆ ಗೊತ್ತಾ, ಇವ್ರ ಊರಲ್ಲಿ ಒಬ್ಬ ಹಿಂಗೆ ಮಾಡಿದ್ದ, ಈಗ ಈಗಲ್ಲ ಒಂದ್ 20 ವರ್ಷದಿಂದ ಬಾಡಿಗೆ ಸೈಕಲ್ಗಳನ್ನು ಮಾಡ್ತೀನಿ ಅನ್ಕೊಂಡು ಒಂದು 5 ಸೈಕಲ್ ತಂದು ಬಿಟ್ಟ. 5 ಸೈಕಲ್ ಒಂದು 4 ದಿನ ಓಡ್ತಾ ಇತ್ತು, 5ನೇ ದಿನ 5 ಸೈಕಲ್ ಪತ್ತೆ ಇಲ್ಲ, 5 ದಿಕ್ಕಿಗೆ ಹೋಗಿತ್ತು. ಮುಂಕನಪ್ಪ ಓದೋ ಅವನು ತಡಕ್ತಾನೆ ಅವನಂತೆ, ಹಂಗೆ ಇಲ್ಲ 5 ಸೈಕಲ್ ಹೋಯ್ತು ಎಲ್ಲ ಹೋಯ್ತು. ಆಮೇಲೆ ಸುಬ್ಬಣ್ಣ ನೀ ಹೇಳ್ತಿದ್ರ ಕಮಲವ್ವ, ಈ ಪುಡಿಯ ಈ ರೊಟ್ಟಿ ಗಿಟ್ಟಿ ಮಾಡ್ಕೊಂಡ್ ತಿಂತೀವಲ್ವ, ತುಟಿ ಅಂಟ್ಕೊಬಿಡಕಿಲ್ವಾ? ಇಲ್ಲ ಕಣ, ನಾಲ್ಗೆ ತುಟಿ ಅಲ್ಲೆಲ್ಲ ಅಂಟ್ಕೊಬಿಟ್ರೆ ಬಾಳೆಕಾಯಿ ಅಂಟಲ್ವಾ? ಬಾಳೆಕಾಯಿ ನಿನ್ಗೆ ಅಂಟಿರ್ಬೋದು, ಅದೆಲ್ಲ ಒಣಗಿರ್ತದಲ್ಲ, ಒಣಗಿಸಿ ಪುಡಿ ಮಾಡಿ ಇಡೋದು. ಪುಡಿ ಲಂಟು ಇರಕಿಲ್ವಾ? ಏನ್ ಮಾಡ್ತಾರೆ, ನಾನ್ ಎದ್ರಕೊಬಿಟ್ಟಿದ್ದೀವಿ ಸುಬ್ಬಣ್ಣ, ನಾಕ್ ತಿನ್ನಕ್ ಹೋಗ್ಬಿಟ್ಟು ತುಟಿ ಅಂಟ್ಕೊಬಿಟ್ರೆ ಬುಡದೇದ್ರೆ ನನ್ ಗತಿ ಏನವ? ಆನಕ್ಕೆ ಆಗಕ್ಕಿಲ್ಲ. ಆಮೇಲೆ ಹಂಗೆ ಇರ್ತಕ್ಕಪ್ಪ ಬಾಯಿ ಬಾಯಿ ಕಂಟ್ಕೊಂಡದು, ಏ ಒಂಥರ ಗೈದಲ್ವಪ್ಪ ಅಂಟೋದು. ಕಾಯಿ ನಾವು ಕತ್ತರಿಸಿದಾಗ ಒಂಥರ ಬರ್ತದಲ್ಲ, ಕರ್ತ್ ಕರ್ತಂಗ್ ಬರಕಿಲ್ವಪ್ಪ ಅದು. ಅದಕ್ಕೆ ನೀರ್ ಮಜ್ಜಿಗೆ ಹಾಕ್ಬಿಟ್ಟು ಅದ್ರಲ್ಲಿ ಅದ್ದಿ ತೆಗಿಬೇಕು. ಓ ನೋಡ್ದ ಇವೆಲ್ಲ ಅದಕ್ಕಪ್ಪ, ಇಲ್ಲಾಂದ್ರೆ ಅಂಟ್ಕತ್ತೆ. ಹೇಳ್ ಸುಬ್ಬಣ್ಣ ಕಮಲವ್ವ, ನಿನಗೆ ಹೇಳ್ತಿರೋದ ತಿಳ್ಕೊಂಡು ಒಂದೊಂದ್ ತರ ಮಾಡ್ತಾರೆ. ಈ ಮಜ್ಜಿಗೆನು ಒಂದು ಆತರ ಒಂದೊಂದು ತಂತ್ರಜ್ಞಾನ ಐತೆ, ಅದೆಲ್ಲ ಯೋಚನೆ ಮಾಡೋರ್ಕಲ್ಲ. ಅದೆಲ್ಲ ಪುಡಿ ಮಾಡಿ ಮುಖ್ಯಮಂತ್ರಿಗೆ ತಿನ್ನಿಸ್ಬೇಕು ಅಂದ್ರೆ ಈಗ ಅವತ್ತು ಮೆಣಸಿನಕಾಯಿ ಕೊಟ್ಲು, ಇದ್ರ ಮಜ್ಜಿಗೆ ಮೆಣಸಿನಕಾಯಿನ ಎಣ್ಣೆಗೆ ಪುಡಿ ಕೊಟ್ಲು ಕಮಲಕ್ಕ ಅನ್ಬಿಟ್ಟು ಚಪ್ಪರ್ಸ್ಕೊಂಡು ತಿಂದೆ. ಖಾರ ಇಲ್ಲೇ ಬಹಳ ಚೆನ್ನಾಗಿರ್ತದೆ, ಖಾರನೇ ಇಲ್ವಲ್ವ ಇದು ಅಂತ. ಅದೇ ಹಸಿ ಮೆಣಸಿನಕಾಯಿ ತಿನ್ನು ನೀನು. ನಾನು ಇದ್ರ ಬಗ್ಗೆ ಕಮಲವ್ವ ಹೇಮಂತ್ರವ್ರು ಹೇಳಿದ್ರಲ್ಲ, ತಲೆಯಾಗಿ ಕೆಡಿಸ್ಕೊಬಿಟ್ಟಿದ್ದಕ್ಕವ ನಾನು. ಹೆಂಗೆ ಪುಡಿ ಅಂಟು ಬತ್ತದಲ್ಲ, ಕಾಯಲ್ಲಿ ಅಂಟಿರ್ತದಲ್ಲ, ಕರ್ತ್ ಕರ್ತ ಪುಡಿ ಮಾಡಿದ್ರೆ ತಿನ್ಬಿಟ್ರೆ ಬಾಯಲ್ಲಿ ಅಂಟ್ಕೊಬಿಟ್ರೆ ಏನ್ ಮಾಡೋದು, ತುಟಿ ಅಂಟ್ಕೊಬಿಟ್ರೆ ಹಿಂಗೆ. ನಾನು ಯೋಚನೆ ಹೇಳಿದ್ದೇನ್ ಗೊತ್ತೇನಣ್ಣ, ಈಗ ನಾವ್ ಅಕ್ಕಿ ರೊಟ್ಟಿ ಮಾಡ್ತೀವಿ, ಅಕ್ಕಿ ಹಿಟ್ಟು ಜೊತೆಗೆ ಪಾಕವು ಸ್ವಲ್ಪ ಹಾಕೋಬೇಕು. ನೀ ಬರೀ ಅದ್ನೇ ಹಾಕೊಂಡ್ರೆ ಜಿಗಿ ಬರಲ್ಲ. ಓ ಮಿಕ್ಸ್ ಮಾಡ್ಕೋಬೇಕಾ? ಮಿಕ್ಸ್ ಮಾಡ್ಕೊಂಡ್ರೆ ಈಗ ಬೋಂಡಾ ಮಾಡ್ತೀವಿ, ಕಡಲೆ ಹಿಟ್ಟು ಜೊತೆ ಒಂಚೂರ್ ಬಾಕ ಹೂ ಹಾಕೊಳ್ಳೋದು, ಆವಾಗ ಅದು ಬೇರೆನೆ ಟೇಸ್ಟ್ ಕೊಡ್ತದೆ. ರಾಜಣ್ಣ ಕಮಲವ್ವನಿಗೆ ಸುಮ್ನೆ ಕಿರ್ಬಿರಳ ತೋರಿಸ್ಬಿಟ್ರೆ ಅಷ್ಟೇ ನುಂಗ್ಬಿಡ್ತಾಳಲ್ಲ. ಈಗ ಕಮಲಕ್ಕ ಈಗ ಏನ್ ಮಾಡ್ತಾನೆ ಗೊತ್ತಾ, ಈಗ ಮಾತಾಡೋದ್ ಸಾಕು ನಾವು ಕಮಲಕ್ಕ ಈಗ್ಲೇ ತಂದು ಕೊಡು ಅಂತ ಎದ್ದ. ಈಗ ಅದು ನಮ್ ಸ್ತ್ರೀ ಶಕ್ತಿ ಸಂಘದಿಂದ ತಗೊಳ್ಳೋಣ ಅಂತ ಬ್ಯಾಂಕ್ ಹೋಗಿ ಲೋನ್ ಗೆಲ್ಲ ಮಾತಾಡ್ಕೊಂಡು ಬಂದಿದೀವಿ. ಆಗ್ಲಿ ಅದು ಬಂದ್ಮೇಲೆ ನಾವು ಎಲ್ಲ ಮಾಡ್ಬಿಟ್ಟು ಮಾಡೋಣ. ಯಂತ್ರ ತಗೋತಾವ್ರೆ, ನೀನು ಈ 4 ಯಂತ್ರ ತಗೋತೀನಿ, 5 ಯಂತ್ರ ತಗೋತೀನಿ, ಬಾಡಿಗೆ ಹಾಕ್ಬಿಡ್ತೀನಿ, ಆ ಸೈಕಲ್ ಅವನ್ ಕತೆ ಆಗ್ಬಿಟ್ಟದಪ್ಪ. ಬೇಡ, ನಾನು ಕಮಲವ್ನ್ಗೆ ಹೇಳಿದ್ದಕ್ಕಪ್ಪ, ನನ್ಗಲ್ಲ ನನ್ನ ಹತ್ರ ಎಲ್ಲಿದ್ದದು ಸುಬ್ಬಣ್ಣ, ನನ್ನ ಹತ್ರ ಎಲ್ಲಿದ್ದದಪ್ಪ. ಅಲ್ಲ ನಿನ್ ಹೇಳಕ್ಕಾಗಲ್ಲ, ತಲೆ ಹಿಂಗ ಓಡ್ತದೆ. ನನ್ ತಲೆ ಏನಿದ್ರು ಓಡಿದ್ರೆ ಅದು ಓಡಿಸ್ತಿರದೆ ರಾಜಣ್ಣ. ಮೊದ್ಲು ಇವನ್ ತಲೆ ಓಡಬೇಕು, ಆಮೇಲೆ ಅಲ್ಲಿಂದ ನನ್ ತಲೆಗೆ ಬರ್ತದೆ ಆ ಪವರ್. ನಂದೋಡ್ತದೆ, 4 ಯಂತ್ರ ತಗೊಂಡು ಬಾಡಿಗೆ ಬಿಡ್ತೀನಿ ಅಂತ ಹೇಳಿದ ನೀನ ರಾಜಣ್ಣ. ಅದೇ ನೀನ್ ಹೇಳದಲ್ಲಪ್ಪ, ಸೈಕಲ್ ದಂಗ ಆಗ್ಬಿಟ್ರಿ ಇವ 4 ಯಂತ್ರನು ವಾಪಸ್ ಬರಲಿಲ್ಲ ಅಂದ್ರೆ ಯಾರು ಅದನ್ನೆಲ್ಲ ಬಾಡಿಗೆ ತಗೊಳ್ಳಲ್ಲ ಸುಮ್ಕಿರಣ್ಣ. ಅಷ್ಟೆಲ್ಲ ಕಷ್ಟಕವಲ್ಲ, ಆಗಕ್ಕಿಲ್ಲ ತಮಾಸೆ ಹೇಳಣ್ಣ. 4 ಈಗಕ್ಕೆಲ್ಲ ತಗಳಕ್ ಹೋಗ್ಬಿಡ, ನಿಂಗ ಅವಶ್ಯಕತೆ ಎಷ್ಟಿದ್ದದ್ದು ಒಂದ್ ಸಾಕಾಯ್ತು ಅಷ್ಟೇ ಅಷ್ಟೇ ಅಷ್ಟೇ ತಗೊಂಡು ನಿನ್ ಕೆಲಸ ಮುಗಿದ್ಮೇಲೆ ಪಕ್ಕದೂರವ್ರಿಗೋ ಸುಬ್ಬಣ್ಣಂಗೋ ಕಮಲಕ್ಕಂಗೋ ಬೇಕಾದ್ರೂ ಕೊಡ್ಬೋದು. ಬೇಡ ಪಕ್ಕದೂರವ್ರ ಹೇಳ್ದಂಗೆ ಇವ್ರು ಬಂದಿದ್ರಲ್ಲಪ್ಪ ಕುಂಬದ ಮೇಡಮ್ ರವರು, ಅವರು ಹೇಳಲಿಲ್ವಾ? ಅವ್ರೇನಂದ್ರು ಈ ತರ ಮಾಡ್ಕೊಂಡು ಎಲ್ಲ ಗುಂಪಿನಲ್ಲಿ ಮಾಡ್ಕೊಂಡ್ರೆ ದುಡ್ಡು ಉಳಿತಾಯ ಆಯ್ತದೆ, ಕಡಿಮೆ ವೆಚ್ಚದಲ್ಲಿ ಆಯ್ತದೆ ಅಂತ ಎಲ್ಲ ಹೇಳಿದ್ರಲ್ಲ, ಅವ್ರ ಆತ್ಮದಲ್ಲೂ ಕೊಟ್ಟರಂತೆ. ಮರಿಬೇಡ, ಅವ್ರನ್ನ ಅಟ್ಟಿ ಕರೆದ್ಬಿಟ್ಟು ಊಟ ಹಾಕ್ತೀನಿ ಅಂತ ಹೇಳಿದೆ ನೀನು. ಬರ್ಲಿ ಅಯ್ಯಪ್ಪ, ಬಾಳೆಕಾಯಿ ಹುಡಿ ಮಾಡಿಸ್ತೀವಿ ತಡೀರಿ. ಈಗ ಹೆಂಗೂ ನಮ್ ಸಂಘಕ್ ಬರ್ತದೆ, ಅದ್ ಹೆಂಗೆ ಎಲ್ಲ ನೋಡ್ಕೋತೀನಿ, ನಿಂಗೂ ಬಾಡಿಗೆ ಕೊಡ್ತೀವಿ, ನಿಮ್ ಮನೇಲಿ ಬಾಕ ಹೂ ಮಾಡ್ಬಿಟ್ಟು ಅದೇನ್ ಮಾಡ್ತೀವೋ ಮಾಡಿಸ್ಬಿಟ್ಟು ನಮ್ಮನ್ನ ಎಲ್ಲ ಕರೆಯಣ. ನೀನ್ ಹೇಳ್ದಂಗೆ ಆಗಲ್ಲ ಬುಡವ, ಅದ್ ಎಂತೆಂತ ಮಿಕ್ಸ್ ಮಾಡ್ಕೋಬೇಕು, ಅದು ಅಳತೆಗ್ ಮಾಡ್ಕೋಬೇಕು ಗೊತ್ತವ ನಮ್ಗೆ. ಈಗ ಏನಣ್ಣ ಫೋನ್ ಇರ್ತದೆ, ಅದ್ರಲ್ಲಿ ಒಂಚೂರು ಹಾಕೊಂಡ್ರೆ ಹೆಂಗ್ ಮಾಡೋದಂತ ಅಲ್ಲೇ ಪ್ರಮಾಣ ಬಂದ್ಬಿಡುತ್ತೆ. ನಾವು ಒಂದ್ ಸ್ವಲ್ಪ ಮಾಡೋದು ಚೆನ್ನಾಗ್ ಬಂದ್ರೆ ನಾವು ಹಾಕೋದು ಫೋನ್ ನಲ್ಲಿ, ನಾವ್ ಹಿಂಗ್ ಮಾಡಿದೀವಿ. ಫೋನ್ ಫುಡ್ ಎಲ್ಲ ಮಾಡ್ಕೊಬಿಟ್ರೆ ಮುಗ್ದೋಯ್ತು, ಅಂಟ್ಕೊಂಡೆ ಬಿಡುತ್ತೆ ನನ್ ತುಟ್ಟಿ. ನೀನ್ ಹೇಳಕ್ ಹೋದ್ರೆ ಅನ್ಬೇಡ ಕಣಣ್ಣ, ಸರಿ ಬಿಡು ನಾವೇ ಮಾಡ್ಬಿಟ್ಟು ಫೋನ್ ಹಾಕೋಣ, ಬೇರೆಯವ್ರು ಮಾಡ್ಲಿ. ಆಯ್ತು ಕಣ್ಣವ, ನೀ ಮಾಡ್ತೀನಿ ಮಾಡ್ಕೊಟ್ಟೆ ಮಾಡ್ಕೊಡ್ತಾಳೆ. ಜಾಸ್ತಿ ಹೇಳ್ಕೊಡಕ್ ಹೋಗ್ಬೇಡ ಅವ್ನಿಗೆ. ಅವ್ನ ಹೆಂಗೆ ಗೊತ್ತಾ, ಚೆನ್ನಾಗ್ ಆಯ್ತಾ ಮಾಡಿದ್ದು, ಏ ನಾವೇ ತಿನ್ನುವ ಬಿಡು ಅಂತಾನೆ. ಚೆನ್ನಾಗ್ ಆಗ್ಲಿಲ್ವಾ ನೋಡು, ಅಲ್ಲಿ ಕಮಲಕ್ಕನು ರಾಜಣ್ಣನು ಬಂದವರ ಅಂತ ಕೊಟ್ಬಿಡವ ಅಂತ. ಈಗ ರಾಜಣ್ಣ ಈಗ ಬಾಳೆಕಾಯ್ದು ವ್ಯವಸ್ಥೆ ಮಾಡ್ಕೊಬಿಡಪ್ಪ ಬೆಳೆಯಕ್ಕೆ. ಈಗ ನಮ್ದೊಂದು ಅಲ್ಲದೆಲ್ಲಪ್ಪ, ನಮ್ದು ಇದು ಇದು ದಯಾದಿಗಳದ್ದು ಒಂದಷ್ಟು ಬರ್ಬೇಕಾಗಿತ್ತು, ಮೊನ್ನೆ ಬಂದದೆ ಅದು ಜಮೀನು, ಒಂದು ಮುಕ್ಕಾಲ ಎಕರೆ ಬಂದದೆ, ಅದ್ರಲ್ಲಿ ಹಾಕೊಬಿಡ್ತೀನಿ ಬಿಡೋದ್ರೆ. ಈಗ ಬಾಳೆಕಾಯಿ ನೋಡವ, ಈಗಲೇ ಹೇಳ್ಬಿಡ್ತೀನಿ, ಬಾಳೆಕಾಯಿ ಬೆಳೆದ್ರೆ ನಿನ್ ಮನೆಗೆ. ಅಯ್ಯೋ ನೋಡೋಣ, ಇಂತ ಸುಮಾರು ಬರ್ದಿಟ್ಕೊಂಡ್ಬಿಟ್ಟಿವ್ನಿ. ಯಾರೋ ಜೇನು ಅಂದ್ರೆ ನಾ ಜೇನ್ ಪೆಟ್ಕ ಇಡ್ತೀನಿ ಅನ್ನೋದು, ಇನ್ ಯಾರೋ ಬಾಳೆಕಾಯಿ ಉಡಿ ಅಂದ್ರೆ ನೀ ಬಾಳೆಕಾಯಿ ಬೆಳಿತೀನಿ ಅನ್ನೋದು. ಈಗ ರಾಜಕಾಯಿ ಉಪ್ಪಿನಕಾಯಿ ಈಗ ರಾಜಣ್ಣ ಇಲ್ವಾ, ನಾನಂಗ ಅನ್ಬಹುದು ರಾಜಣ್ಣ ಹಂಗ ಅಂದನ. ಕೆಪ್ಪ ಸತ್ಬಿಟ್ರೆ ನಾನೇನ್ ಹೇಳಿಕಂಗೆ. ಅವತ್ತು ಕುಂದ ಮೇಡಮ್ ಬಂದಾಗ ಇರ್ಲಿ ಕಾಯಿ, ಇರ್ಲಿ ಅಣ್ಣನ ಉಪ್ಪಿನಕಾಯಿ, ಇವತ್ತಂಕ ಇರ್ಲಿ ಕಾಯಿ ಬರ್ಲಿಲ್ಲ ಮನೆಗೆ. ಅದೇನು ಮೈಸೂರ್ಗ್ ಹೋಗಿ ದಿಕ್ಕವ, ಇರ್ಲಿ ಕಾಯ ಸಿಗ್ತಾ ಇಲ್ಲ. ಹಳ್ಳಿಲಿ ಇದ್ಕೊಂಡು ನಾವು ಬೆಳೆಯದ್ ಬಿಟ್ಟು ಸಿಟಿಗೆ ಹೋಗಿ ತಂದಾರ. ಏ ಬೇರೆ ಬೇರೆ ಕಡೆಯಿಂದ ಅಲ್ಲಿ ಬತ್ತವೆಲ್ಲವ, ನಮ್ ಸೈಜ್ ಕಡಿಮೆ, ಹಸು ದಪ್ಪ ನೋಡ್ಕೊಂಡು ಹುಡುಕಕ್ ಹೋಗಿದ್ದಿ, ಸಿಕ್ನಿಲ್ಲ. ಏನಯ್ಯೋ ಕಮಲವ್ವ, ನೀನು ಉಪ್ಪಿನಕಾಯಿ ಮಾಡ್ಬಿಡು, ನನಗೂ ಒಂದ್ ಬಾಟ್ಲ ಕೊಡು ಎಲ್ಲ ಅನ್ಬಿಟ್ಟು ಇವತ್ತನಕ ಇರ್ಲಿ ಹಣ್ಣು ಬರ್ಲಿಲ್ಲ ಕೊಟ್ಟನ್ ಸುಮ್ನಿರವ. ಮರ್ಯಾದೆ ತೆಗೆಬಿಡ ನೀನು. ಏನ್ ಕಮಲವ್ವ ನೀನು ಇದೇನ್ ಹಿಂಗೆ ಬಿಟ್ರೆ, ಇವ್ರು ಹಿಂಗೆ ಮಾಡ್ತಾ ಇರ್ತಾರೆ, ಅದೇನ ಅದೇ ವಸಿ ತಂದು ಕೊಟ್ಬಿಡವ, ಹೊರಡವ ನಾವೇ. ಬಾಕಾವು ಅಂತೂ ಇಲ್ಲ, ಮಾಡಿಲ್ವಾ ಇಲ್ಲ. ಬಾಕಾವು ಮಾಡು, ನೀನ್ ಮಾಡ ಚೆನ್ನಾಗೆ ಮಾಡ್ತೀಯ, ಅದೇನ್ ಬಾಯಿ ಗಂಟಕ್ಕಿಲ್ಲ. ಇವನ್ಗೆ ಅಂತ ವಸಿ ಹಂಗೆ ಇಟ್ಟು ಎತ್ತಿಟ್ಬಿಟ್ಟು ಒಂದ್ ಎರಡು ಚಮಚದಷ್ಟು ಗೋಂದ್ ಹಾಕ್ಬಿಡು ಅಷ್ಟೇ, ಅದೇನ ಉಂಡೆ ಗಿಂಡೆ ಮಾಡ್ಕೊಡ್ಲಿ. ಸುಬ್ಬಣ್ಣ ಹೇಳ್ತಾನೆ ಮಾಡ್ಗಿಡ್ಬಿಟ್ಟಿ, ಯಾಕಿಷ್ಟು ಭಯ ಹೇಳು, ಆ ಊರಲ್ಲಿ ನಿಂಗ ಹಂಗೆ ಮಾಡಿದ್ರಲ್ಲ. ಒಂದ್ಸರಿ ಹಿಂಗೆ ಆಗಿತ್ತು ಕಣ ಹೇಳು, ಅದಕ್ಕೆ ಭಯ ಭಯ. ಆದ್ರೆ ಕಮಲವನ್ ಮೇಲೆ ನಂಬಿಕೆ, ನನಗೆ ಕಮಲವನ್ ಮೇಲೆ ಸಂಪೂರ್ಣ ನಂಬಿಕೆ. ನೋಡವ ಈ ಸರಿ ಮಾಡಿಲ್ವಾ ನಿಜವಲ್ವೇ? ಇಲ್ಲ ಕಣ್ಣ, ನಿಜವಲ್ಲೂ ಮಾಡಿಲ್ವಾ. ಈಗ ಲೋನ್ಗೆ ಅಂತ ಹೋಗ್ತಾ ಇದೀವಿ, ಅದೆಲ್ಲ ಬರ್ಲಿ ಮಿಷಿನ್. ಅಷ್ಟೊತ್ತಿಗೆ ಹಂಗು ಎಲ್ಲ ಹೇಳ್ತಾವ್ರೆ, ಸಿಟಿಗೆ ಹೋಗ್ತಿವಲ್ಲ ಅಲ್ಲಿ ಒಂದ್ ಪಟ್ನ ತಂದ್ ನೋಡೋಣ ಅಂತ. ಆವಾಗ ತಂದ ಬರ್ಕೂಡ ತಂದ್ ನಾನೇ ಕೊಟ್ಟನು. ಅದನ್ ಲೆಕ್ಕ ಬರ್ಕೋಬೇಕು ಈಗ ನಾನು. ಇಲ್ಲ ಬರ್ಕೋತೀನಿ ಹೋಗ್ಲಿ, ಜಾಸ್ತಿ ಬೆಲೆ ಅಂತ ಅನ್ಕೊಂಡ್ ಸಂಕ್ರಣ. ಅದೇನೋ ಊರಿಗೆ ಬಂದು ನೀರಿಗೆ ಬರದೇ ಇರುದ ಅಂತ ಗಾದೆ ಇಲ್ವಾ? ಹಂಗೆ ಊರಿಗೆ ಬಂದ ಮಿಷಿನ್ ನಿಂಗ್ ನೋಡದಕ್ ಸಿಕ್ಕದೇ ಇದ್ದ ಅದಲ್ಲಕ್ಕಪ್ಪ. ಪುಡಿ ಪುಡಿ ಹೇಳ್ತಿರೋದು ಮಿಷಿನ್ ಬಂದ ಮೇಲೆ ತಾನೇ ಪುಡಿ ಮಾಡೋದು. ಈಗ ಆಲ್ರೆಡಿ ಮಾಡೋರಲ್ಲಪ್ಪ, ಈಗ ಮೊದ್ಲು ತಗೊಂಬತ್ತೀವಿ ಕೊಡೋದೀಗ ಪುಡಿಯ ಕಮಲವ ಮಾಡ್ತಾರೆ. ಮಾಡಾದ್ಮೇಲೆ ನಾನು ಒಬ್ನೇ ತಿನ್ನಕ್ಕಿಲ್ಲಕ್ಕಪ್ಪ, ನೀನು ತಿನ್ನು ಸುಮ್ಮನೆ. ಹೇಳ್ಬಿಟ್ಟಿಲ್ಲ ಸರಿ, ತಗೊಂಬತ್ತೀನಿ. ಹಾ ತಗೋಬವ. ತೋರಣ ಹೋರಣ ಸಾಪ್ತಾಹಿಕ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಭಾಗವಹಿಸಿದ್ದವರು ಆರ್ ಲೋಕೇಶ್ವರಿ, ಎಸ್ ಲಕ್ಷ್ಮೀನಾರಾಯಣ, ಎಂ ಶಂಕರಪ್ಪ ಹಾಗೂ ಎಸ್ ಸುಬ್ರಹ್ಮಣ್ಯ. ಮ್ಯೂಕೋರ್ಮೈಕೋಸಿಸ್ ಕಪ್ಪು ಶಿಲೀಂಧ್ರ ಸೋಂಕು ಸಾಂಕ್ರಾಮಿಕವಲ್ಲ. ನಿಯಂತ್ರಣದಲ್ಲಿ ಇಲ್ಲದ ಸಕ್ಕರೆ ಕಾಯಿಲೆ ಸೋಂಕಿಗೆ ರಹದಾರಿ, ಎಚ್ಚರ. ಅತಿಯಾದ ಸ್ಟೆರಾಯ್ಡ್ ಬಳಕೆ ರೋಗ ನಿರೋಧಕ ಶಕ್ತಿಯನ್ನು ಕುಂಠಿತಗೊಳಿಸುತ್ತದೆ, ಜಾಗ್ರತೆ ಇರಲಿ. ಶೀಘ್ರ ಪತ್ತೆ ಮತ್ತು ಚಿಕಿತ್ಸೆಯಿಂದ ಕಪ್ಪು ಶಿಲೀಂಧ್ರ ಸೋಂಕು ಸಂಪೂರ್ಣವಾಗಿ ಗುಣವಾಗುತ್ತದೆ. ಮಾಸ್ಕ್ ಧರಿಸಿ, ಅಂತರ ಪಾಲಿಸಿ, ಸ್ವಚ್ಛತೆ ಕಾಪಾಡಿ, ಸ್ವಯಂ ಪ್ರೇರಿತರಾಗಿ ಲಸಿಕೆ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ಆರೋಗ್ಯ ಸಹಾಯವಾಣಿ 104ಕ್ಕೆ ಕರೆ ಮಾಡಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ದರ್ಪಣ. ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ದರ್ಪಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾಳೆ ಅಂದರೆ ಸೆಪ್ಟೆಂಬರ್ 27 ಸೋಮವಾರ ಸಂಜೆ 6:50 ಕೃಷಿರಂಗ ಕಿಸಾನ್ ವಾಣಿಯಲ್ಲಿ ಹಸಿರು ಗೊಬ್ಬರದ ಪ್ರಾಮುಖ್ಯತೆ, ತಯಾರಿಕೆ ಹಾಗೂ ಬಳಕೆಯನ್ನು ಕುರಿತು ಮಂಡ್ಯ ಜಿಲ್ಲೆ ವಿಸಿ ಫಾರಂ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಎಚ್ ರೂಪಶ್ರೀ ಅವರೊಂದಿಗೆ ಸಂದರ್ಶನ. ಅದರ ಮೂರು ವಿಧವಾಗಿ ನಾವು ಹೇಳ್ತೀವಿ ಮಣ್ಣಿನ ಗುಣಧರ್ಮಗಳು, ಅಂದ್ರೆ ಬೌದ್ಧಿಕ ಗುಣ, ರಾಸಾಯನಿಕ ಗುಣ ಹಾಗೂ ಜೈವಿಕ ಗುಣ. ಈ ಮೂರು ವಿಧಗಳಾಗಿ ನಾವು ಮಣ್ಣಿನ ಗುಣಧರ್ಮಗಳನ್ನ ವಿಂಗಡಿಸ್ತೀವಿ. ಈ ಮೂರು ಗುಣಧರ್ಮಗಳು ಚೆನ್ನಾಗಿದ್ರೆ ನಮ್ಮ ಮಣ್ಣು ಆರೋಗ್ಯವಾಗಿ ಹಾಗೂ ಹೆಚ್ಚಿನ ಫಲವತ್ತತೆಯಿಂದ ಕೂಡಿದೆ ಅಂತ ಹೇಳ್ಬೋದು. ಸೆಪ್ಟೆಂಬರ್ 28 ಮಂಗಳವಾರ ಸೂರ್ಯಕಾಂತಿ ಬೆಳೆಯಲ್ಲಿ ಲಾಭದಾಯಕ ಕೃಷಿ ಕ್ರಮಗಳನ್ನು ಕುರಿತು ಚಾಮರಾಜನಗರ ಜಿಲ್ಲೆ ಹರದನಹಳ್ಳಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವ ಡಾ ಸಿಎಂ ಸುನಿಲ್ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗ. ಈ ಸಂದರ್ಶನದ ಮುಂದುವರೆದ ಭಾಗ ಸೆಪ್ಟೆಂಬರ್ 29 ಬುಧವಾರ. ಎಲ್ಲರಿಗೂ ಗೊತ್ತಿರುವ ಹಾಗೆ ಸೂರ್ಯಕಾಂತಿ ರಾಜ್ಯದ ಪ್ರಮುಖ ಎಣ್ಣೆ ಬೆಳೆಯಾಗಿದ್ದು ವರ್ಷದ ಮೂರು ಹಂಗಾಮಿನಲ್ಲೂ ಕೂಡ ನಾವು ಬೆಳೆಯಬಹುದು. ಮತ್ತೆ ಇದನ್ನ ಯಾಕೆ ನಾವು ಲಾಭದಾಯಕ ಬೆಳೆ ಅಂತ ಕರಿತೀವಿ ಅಂತ ಹೇಳಿದ್ರೆ, ಇದೊಂದು ಅಲ್ಪಾವಧಿ ತೆಳೆ ಬೆಳೆ. ಅಂದ್ರೆ ನಿಮ್ಗೆ ಸರಿ ಸುಮಾರು 85 ರಿಂದ 100 ದಿನಕ್ಕೆ ಈ ಬೆಳೆನ ನಾವು ಕಟಾವು ಬರೋದ್ರಿಂದ ನಮ್ಗೆ ಇದು ಅಲ್ಪದಾಯಕ ಬೆಳೆ ಅಂತ ಹೇಳ್ತೀವಿ. ಜೊತೆಗೆ ಹೆಚ್ಚಿನ ಇಳುವರಿನು ಕೂಡ ನಾವು ಪಡಿಬಹುದು ಸರಿಯಾದ ರೀತಿ ಕ್ರಮಗಳನ್ನ ಅನುಸರಿಸಿದ್ರೆ. ಜೊತೆಗೆ ಇದು ಶುಷ್ಕ ವಾತಾವರಣ ಮತ್ತೆ ಏನಾದ್ರೂ ಹವಾಮಾನ ವೈಪರೀತ್ಯಗಳು ಒಳಗಾಯ್ತು ಅಂತ ಹೇಳಿದ್ರೆ ಅದನ್ನ ತಡೆದುಕೊಳ್ಳುವಂತಹ ಶಕ್ತಿನ ಕೂಡ ಇದು ಹೊಂದಿದೆ. ಸೆಪ್ಟೆಂಬರ್ 30 ಗುರುವಾರ ತೋಟಗಾರಿಕೆಯಲ್ಲಿ ಯಶಸ್ವಿ ಬದುಕನ್ನು ಕುರಿತು ಕೆಆರ್ ಪೇಟೆ ತಾಲೂಕು ಶೀಳನೆರೆ ಹೋಬಳಿ ಎಚ್ ಬಳ್ಳೇಕೆರೆಯಲ್ಲಿ ಕೃಷಿ ನಡೆಸುತ್ತಿರುವ ರಾಧಾ ಹಾಗೂ ಯೋಗೇಶ್ ಅವರೊಂದಿಗೆ ಮಾತುಕತೆ. ಕಾಫಿ ಅಂದ್ರೆ ಸರ್, ಫಸ್ಟ್ ಒಂದ್ ಗಿಡದಲ್ಲಿ ಒಂದ್ 6 ಕೆಜಿ 7 ಕೆಜಿ ಆತರ ಬಂದಿದ್ದು. ಫಸ್ಟ್ ಟ್ರಯಲ್ಗೂ 4 ಗಿಡ ತಗೊಂಡ್ ಬಂದಿದ್ದು, ಹಂಗ್ ಚೆನ್ನಾಗ್ ಬರ್ತಿದ್ದೆ ಅನ್ಬಿಟ್ಟು ಇವಾಗ 700 ಗಿಡ ಹಾಕಿದೀವಿ. ಅದ್ 3 ವರ್ಷಕ್ಕೆ ಬರುತ್ತೆ ಅಂತ ಹೇಳಿದ್ರು. ಅದು 1 ಇಯರ್ಗೆ ಹೂ ಬಂದೈತೆ, ಚೆನ್ನಾಗಿದೆ. ಮೆಣಸು ಸರ್, ಅದೇ ಫಸ್ಟ್ ಇದ್ದು ಒಂದೊಂದ್ ಗಿಡಕ್ಕೆ 8-8 ಕೆಜಿ. ನಾವ್ ಇಲ್ಲಿ ತೆಂಡೆಕರೆಲ್ಲ ಸೇಲ್ ಮಾಡ್ತಿದ್ವಿ, 850 ರೂಪಾಯಿ ಕೆಜಿ ಇತ್ತು. ಇವಾಗೇನೋ 350-400 ರೂಪಾಯಿನೂ ಆಗಿದೆ ಅಂತೆ. ಅಕ್ಟೋಬರ್ 1 ಶುಕ್ರವಾರ ಮೇವಿನ ಬೆಳೆಗಳ ಸಮಗ್ರ ಉತ್ಪಾದನಾ ತಾಂತ್ರಿಕತೆಗಳನ್ನು ಕುರಿತು ಮಂಡ್ಯದ ವಿಸಿ ಫಾರಂ ವಲಯ ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಬಿಜಿ ಶೇಖರ್ ಅವರೊಂದಿಗೆ ಸಂದರ್ಶನ. ಬಿಸ್ನಾಂತ ಬಂದಿದ್ದು ಸಾಲಿನ ಸಲಗೆ 1 ಅಡಿ 10 ಸೆಂಟಿಮೀಟರ್. ನಾನು ಮೊದಲು ಹೇಳ್ದಂಗೆ ನಿಮ್ಗೆ ಮಾಮೂಲಿ ಜೋಳ ಕಾಳಿಗೋಸ್ಕರ ಬೆಳೆಯೋ ಜೋಳ ಆದ್ರೆ ಎಕರೆ 3 ಕೆಜಿ ಸಾಕು. ಇಲ್ಲಿ ಎಕರೆ ನಾವು 20 ಕೆಜಿ ಬೆಳೆಸ್ತಾ ಇದೀವಿ. ಹಾಗೂ TOFS 29 ಅಂತ ತಳಿಯಾದಾಗ ಎಕರೆಗೆ 4 ಕೆಜಿ ಸಾಕು. ಅಕ್ಟೋಬರ್ 2 ಶನಿವಾರ ಜೈವಿಕ ಗೊಬ್ಬರಗಳು ಹಾಗೂ ಪ್ರಯೋಜನಗಳ ಬಗ್ಗೆ ತಿಳಿಸಿಕೊಡಲಿದ್ದಾರೆ ಮೈಸೂರು ತಾಲೂಕು ನಾಗನಹಳ್ಳಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಕೃಷಿ ಅಧಿಕಾರಿಯಾಗಿರುವ ಡಾಕ್ಟರ್ ಎಲ್ ಮಾಲತಿ. ಕಲ್ಲಿದ್ದಲುಗಳನ್ನ ಕೋಲ್ ಅಂತ ನಾವು ಹೇಳ್ಬೋದು, ಅಥವಾ ಕೊಟ್ಟಿಗೆ ಗೊಬ್ಬರ ಅಂತ ಅನ್ಬೋದು, ಅಥವಾ ಈ ಒಂದು ಪ್ರೆಸ್ ಮಡ್ ಅಂತ ಬರುತ್ತೆ, ಯಾವುದು ಕಾಯರ್ ಇಂಡಸ್ಟ್ರಿನಲ್ಲಿ ಪ್ರೆಸ್ ಮಡ್ ಅಂತ ಬರುತ್ತೆ, ಅವುಗಳ ಮೇಲೆ ನಾವು ಈ ಒಂದು ಜೀವಾಣುಗಳನ್ನ ಬೆಳೆಸಿ ಪ್ಯಾಕಿಂಗ್ ಮಾಡಿ ಅದನ್ನ ನಾವು ಲಭ್ಯತೆಗೆ ಅವಕಾಶ ಮಾಡಿಕೊಡ್ಬೋದು. ಅಕ್ಟೋಬರ್ 3 ಭಾನುವಾರ ಸಾಪ್ತಾಹಿಕ ಸರಣಿ ತೋರಣ ಹೂರಣ. ರಾಜಣ್ಣ, ಮೊದ್ಲೆಲ್ಲ ನಮ್ಮೂರ್ನಾಗೆ ಅರಳಿ ಮರ ಇತ್ತಲ್ಲ, ಅಲ್ಲೊಂದು ಸೈಕಲ್ ಶಾಪ್ ಇತ್ತು ಗೊತ್ತಾ, ಬಾಡಿಗೆ ಸೈಕಲ್ ತಗೊಂಡು ನಾವೆಲ್ಲ ಊರ್ ತುಂಬಾ ಓಡಾಡ್ತಿದ್ವಲ್ಲ, ಹಂಗೆ ಇದುವೆ. ಈ ಮೈಸೂರು ಪಟ್ಟಣದಾಗ ಹೋದ ಮಾಡೋರು ಕಣಪ್ಪ ಸೈಕಲ್ಗಳನ್ನ, ಟ್ರಿಂಟ್ರಿಂಡ್ ಅಂತ ಕಣಪ್ಪ. ಶ್ರೋತೃಗಳೇ, ಇವಿಷ್ಟು ಬರುವ ವಾರ ಕೃಷಿ ರಂಗದಲ್ಲಿ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ನಮಸ್ಕಾರ. ಕೃಷಿ ದರ್ಪಣ. ಕೃಷಿ ದರ್ಪಣ ವಾರದ ಕೃಷಿರಂಗ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದಿರಿ. ಪ್ರಸ್ತುತಿ ಆರ್ ಲೋಕೇಶ್ವರಿ. ಮತ್ತೆ ಕೃಷಿ ದರ್ಪಣ